ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡೆಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನ್ಯಾ ಇರಬಹುದು. ಹೌದು, ಚಿಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಮಡಿಕೇರಿ. ರೈತ ಧ್ವನಿ ಕಿಸಾನ್ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ, ನಾಡು ನಾಡಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಪ್ರಸ್ತುತ ಕೃಷಿ ಪರಿಸ್ಥಿತಿಗಳನ್ನು ಅವಲೋಕಿಸುವ ಕಾರ್ಯಕ್ರಮ ನಾಡು ನಾಡಿ. ಇದರಲ್ಲಿ ತಿಲೇಫಿಯಾ ಮೀನು ಸಾಕಾಣಿಕೆ ಕುರಿತು ಮಂದಿರ ತೇಜಸ್ ನಾಣಯ್ಯ ಅವರ ವಿಚಾರ ಪ್ರಸ್ತಾಪವನ್ನು ಕೇಳಲಿದ್ದೀರಿ. ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ, ನಾಡು ನಾಡಿ. ಕೇಳಿ ಕಾರ್ಯಕ್ರಮ ನಾಡು ನಾಡಿ. ಕೇಳಿದ್ರೆ, ಕೊಡಗಿನಲ್ಲಿ ಅನೇಕರು ಮೀನು ಸಾಕಾಣಿಕೆಯಲ್ಲಿ ಚೆನ್ನಾಗಿ ತೊಡಸ್ಕೊಂಡಿದ್ದಾರೆ. ಸಣ್ಣ ಪ್ರಮಾಣದಿಂದ ಹಿಡಿದು ವಾಣಿಜ್ಯ ಮಟ್ಟದಲ್ಲೂ ಮೀನನ್ನ ಸಾಕವರಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಮಾತನಾಡುತ್ತಿದ್ದಾರೆ ಮಡಿಕೇರಿ ತಾಲೂಕು ಕಗ್ಗೋಡ್ಲು ಗ್ರಾಮದ ಮಂದಿರ ತೇಜಸ್ ನಾಣಯ್ಯ ಅವರು. ಪ್ರಗತಿಪರ ಕೃಷಿಕರು, ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ, ಹಾಗೆ ರಾಜ್ಯ ರಾಷ್ಟ ಮಟ್ಟದಲ್ಲೂ ಗುರುತಿಸಿಕೊಂಡಿದ್ದಾರೆ. ಇನ್ನು ಅನೇಕ ಕೆಲಸಗಳು ಅವರಿಂದ ಆಗಿದವೆ, ಇನ್ನೂ ಆಗಬೇಕಾಗಿದ್ದಾವೆ. ವ್ಯವಸ್ಥಿತವಾಗಿ ಮೀನು ಸಾಕಾಣಿಕೆಯಲ್ಲಿ ಅವರು ತೊಡಗಿಸಿಕೊಂಡಿರೋದನ್ನ ಅನೇಕರು ಕಂಡಿದ್ದೀರಿ. ಇನ್ನು ಅವರ ವಿಚಾರಗಳನ್ನು ಕೇಳುವರಿದ್ದೀರಿ. ಈಚೆಗೆ ಬೀದರ್ನಲ್ಲಿ ಪಶು ವಿಶ್ವವಿದ್ಯಾನಿಲಯದಲ್ಲಿ ಹಮ್ಮಿಕೊಂಡ ವಿಸ್ತರಣಾ ಶಿಕ್ಷಣ ಪರಿಷತ್ ಸಭೆಗೆ ಅವರು ಹೋಗ್ಬಂದ್ರು. ಅಲ್ಲಿ ರಾಜ್ಯ ಮಟ್ಟದಲ್ಲಿ ಮೀನುಗಾರರಿಗೆ ಏನೇನು ಆಗಬೇಕನ್ನೋದ್ರ ಬಗ್ಗೆ ಚರ್ಚೆಯಲ್ಲಿ ಭಾಗವಹಿಸಿದ್ರು. ಕುಲಪತಿಗಳಾದ ಡಾಕ್ಟರ್ ಕೆಸಿ ವೀರಣ್ಣ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಿತು. 11ನೇ ತಾರೀಕು 10ನೇ ತಿಂಗಳು. ಇವತ್ತು ತೇಜಸ್ ಅವರು ನಮ್ಮ ಜೊತೆಗೆ ಅಲ್ಲಿಯ ಸಂಗತಿಗಳನ್ನ ಉಲ್ಲೇಖ ಮಾಡ್ತಾರೆ. ಹಾಗೆ ವಿಶೇಷವಾಗಿ ಕೊಡಗು ಜಿಲ್ಲೆಯಲ್ಲಿ ತಿಲೇಪಿಯಾ ಮೀನನ್ನ ಸಾಕುವವರಿಗೆ ಕೆಲವು ಸಂಗತಿಗಳನ್ನು ಪ್ರಸ್ತಾಪ ಮಾಡ್ತಾರೆ. ಅನುಭವಗಳಿಂದ ವಿಷಯಗಳು ಈಗ ಮಂಡನೆ ಆಗ್ತದವೆ. ತೇಜಸ್ ಅವರೇ, ಹೇಳಿ, ನಿಮ್ಮ ಬೀದರಿನ ಭೇಟಿಯ ಒಂದು ಸಾರಾಂಶವನ್ನ ಉಲ್ಲೇಖ ಮಾಡಿ. ನಮಸ್ಕಾರ ಸರ್, ಎಲ್ಲ ಆಕಾಶವಾಣಿ ಕೇಳುವ ಮಿತ್ರರಿಗೆ ನಮಸ್ಕಾರ. ನಾನು ಬೀದರ್ದು ಉಲ್ಲೇಖ ಮಾಡೋದಕ್ಕಿಂತ ಮುಂಚೆ ಒಂದು ಎರಡು ಮಾತು ತಿಲಾಪಿ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಿಲಾಪಿ ಮೀನು ಎಲ್ಲಾ ಮೀನಿನ ಜೊತೆಯಲ್ಲಿ ಬೆಡಿಯುವಂತ ಮೀನು, ಆದರೆ ಸಾಮಾನ್ಯವಾಗಿ ಕೆಲವು ರೈತರು ಇರಬಹುದು, ಸ್ವಲ್ಪ ಅಧಿಕಾರಿಯವರು ಕೂಡ ತಿಲಾಪಿ ಮೀನನ್ನ ಸಪರೇಟ್ ಆಗಿ ಬಿಡೋದು ಒಳ್ಳೇದು ಅಂತ ಹೇಳುವಂತ ಸಲಹೆ ಕೊಡ್ತಾರೆ. ಬಟ್ ನಾನೊಬ್ಬ ರೈತನಾಗಿ ನನ್ನ ಒಂದು ಸ್ವಂತ ಅನುಭವದಲ್ಲಿ ನಾನು ಹೇಳೋದೇನು ಅಂದ್ರೆ, ಉದಾಹರಣೆಗೆ ನನ್ನಲ್ಲೇ ರೋಹು, ಕಾಟ್ಲಾ, ಕಾಮನ್ ಕಾರ್ಪ್, ಗ್ರಾಸ್ ಕಾರ್ಪ್, ಸಿಲ್ವರ್ ಕಾರ್ಪ್, ಹಾಗೆ ಗಿಫ್ಟ್ ತಿಲಾಪಿಯಾ, ಈ ಆರು ವಿಧವನ್ನ ಕೂಡ ನಾನು ಒಂದೇ ಕೆರೆಯಲ್ಲಿ ಬಿಟ್ಟು ಬೆಳೆಸ್ತಾ ಇದ್ದೇನೆ. ಗ್ರೋತ್ ವೈಸ್ ಹೇಳೋದಾದ್ರೆ ರೋಹು, ಕಾಟ್ಲಾ, ತಿಲಾಪಿ ಇದ್ದಾಗ ಗ್ರೋತ್ ಆಗೋದಿಲ್ಲ, ಅದು ನಾನು ಒಪ್ಕೊಳ್ತೇನೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಅದಕ್ಕೆ ನಾವ್ ಏನ್ ಮಾಡಬೇಕು ಅಂದ್ರೆ, ಪಕ್ಕದಲ್ಲಿ ಒಂದು ಕೆರೆ ಇಟ್ಕೊಂಡು ಅಲ್ಲಿ ರೋವು ಕಾಟ್ಲಾ ಕಾಮನ್ ಕಾರ್ಪ್ ಗ್ರಾಸ್ ಕಾರ್ಪನ್ನೆಲ್ಲ ಒಂದು ವರ್ಷ ಅಲ್ಲಿ ಸಾಕಿ ಅದಕ್ಕೆ ನಾವು ಸ್ಟೆಂಟೆಡ್ ಫಿಶ್ ಅಂತ ಹೇಳ್ತೇವೆ. ಆ ತರ ಮಾಡಿ ಒಂದು ವರ್ಷದ ನಂತರ ಅಂಡರ್ಗ್ರೌಂಡ್ ಅಲ್ಲಿ ಪೈಪ್ ಹಾಕಿದ್ರೆ ಬಹಳ ಒಳ್ಳೇದು. ಆ ಪೈಪಿನ ಮುಖಾಂತರ ಎಲ್ಲ ಮೀನುಗಳು ಕೆಳಗೆ ಹೋಗ್ತದೆ. ನಾವು ಹಿಡಿದಾಗ ಏನಾಗತ್ತೆ, ಸುಮಾರು ಅರ್ಧಕರ್ಧ ಮೀನುಗಳು ಸಾಯುವಂತ ಚಾನ್ಸಸ್ ಇರ್ತದೆ. ಹಾಗಾಗಿ ಆ ರೀತಿಯ ವ್ಯವಸ್ಥೆ ನನಗಿದೆ, ಇರೋರು ಆ ರೀತಿ ವ್ಯವಸ್ಥೆ ಮಾಡಿಕೊಂಡ್ರೆ ಬಹಳ ಅನುಕೂಲ. ಒಂದು ವರ್ಷ ಬಹಳ ಆಹಾರ ಕೊಡ್ಲಿಕ್ಕಿಲ್ಲ, ನಾನು ಒಂದು ಒಂದೂವರೆ ಎಕರೆಗೆ 10,000 ಮರಿ ಬಿಡ್ತೇನೆ. ಆ 10,000 ಮರಿಯನ್ನ ಕೂಡ ಒಂದು ಸಣ್ಣ ಜಾಗದಲ್ಲಿ, ಬಹುಶಃ ಒಂದು 150 ಉದ್ದ 50 ಅಗಲ ಇರಬಹುದು, ಆ ಜಾಗದಲ್ಲಿ ಅದನ್ನ ಬೆಳೆಸ್ತಾ ಇದ್ದೇನೆ. ಹಾಗಾಗಿ ಅಂತ ಒಂದು ಜಾಗವನ್ನ ಆಯ್ಕೆ ಮಾಡಿಕೊಳ್ಳೋದು ಒಳ್ಳೇದು. ಬಹುಶಃ ಇಲ್ಲ ಅಂತ ಹೇಳಿದ್ರು, ರೋವು ಕಾಟ್ಲ ಜೊತೆಯಲ್ಲೇ ತಿಲಾಪಿನ ಬಿಟ್ಟರು ಕೂಡ ಅದು ಯಾವುದು ಮೀನನ್ನ ತಿನ್ನುವಂತದ್ದಲ್ಲ ನಾನು ಕಂಡ ಮಟ್ಟಿಗೆ. ಅದೇ ಬೇರೆ ಫಂಗೇಸಿಯಸ್ ಇರಬಹುದು, ಇಲ್ಲ ಮೊರಾಲ್ ಅಂತ ಹೇಳ್ತಾರೆ ಅದು ಇರಬಹುದು, ಬರೆ ಮೀನು ಅಂತ ಹೇಳ್ತೇವೆ ಅದಿರ್ಬಹುದು, ಇಲ್ಲ ಚೈನಾ ಪಾಂಪ್ಲೇಟ್ ಅಂತ ಹೇಳ್ತೇವೆ, ನಟ್ಟರ್ ಅಂತ ಹೇಳ್ತೇವೆ ಇದಿರ್ಬಹುದು, ಇದೆಲ್ಲ ಆದ್ರೆ ಮೀನನ್ನ ತಿನ್ನೋದನ್ನ ಗಮನಿಸಿದ್ದೇನೆ. ಆದ್ರೆ ಈ 6 ವೆರೈಟಿಯನ್ನ ಕೂಡ ಜೊತೆಲೆ ಬಿಡಬಹುದು. ಒಂದು ಲಾಭ ಏನು ಅಂದ್ರೆ, ಈ ರೋವು ಕಾಟ್ಲ ಅಂತ ಹೇಳುವಂತದ್ದು ಅದರಲ್ಲಿಯೂ ಸ್ವಲ್ಪ ತಿಲಾಪಿಗಳು ಮರಿ ಹಾಕದಂತ ಮೀನುಗಳೇ ಸಿಗ್ತವೆ, ಅಂತವನ್ನ ತಂದು ಬಿಟ್ಕೊಳ್ಳೋದು ಬಹಳ ಒಳ್ಳೇದು. ಇಲ್ಲಾಂದ್ರೆ ಮರಿಗಳು ತುಂಬಾ ತುಂಬಿ ಹೋಗ್ತದೆ. ಹಾಗೆ ಮಾಡೋದಕ್ಕಿಂತ ಗಂಡು ಮರಿಗಳು ಅಂತೇಳಿ ಕಲ್ಕತ್ತಾದಲ್ಲಿ ಎಲ್ಲ ಸಿಗ್ತಾ ಇದೆ, ಅಂತ ಮರಿಗಳನ್ನ ತಂದು ಬಿಟ್ರೆ ಬಹಳ ಒಳ್ಳೇದಾಗ್ತದೆ. ಹಾಗಾಗಿ ತಿಲಾಪಿ ಮೀನನ್ನ ಜೊತೆಲಿ ಬಿಡಬಹುದು, ತುಂಬಾ ರುಚಿಕರ ಮೀನು ಹೌದು, ಹಾಗೆ ನಮಗೆ ಮಾರ್ಕೆಟಿಂಗ್ ಕೂಡ ಬಹಳ ಈಸಿಯಾಗಿ ಆಗ್ತದೆ. ಉದಾಹರಣೆಗೆ ನಾನೀಗ ಸೋಮವಾರ ಶುಕ್ರವಾರ ವಾರದಲ್ಲಿ 2 ದಿವಸ ಹಿಡಿತಾ ಇದ್ದೇನೆ. ಹಿಡಿಯುವಾಗಲೂ ಕೂಡ ಜನರು ನಮ್ಮಲ್ಲಿ ತಿಲಾಪಿಗಾಗಿಯೇ ಮೇನ್ ಆಗಿ ಬರ್ತಾ ಇದಾರೆ. ರೋವು ಕಾಟ್ಲ ಇದೆ ಅಂದ್ರೆ ಅವ್ರು ಅಷ್ಟು ಇಷ್ಟಪಡೋದಿಲ್ಲ, ತಿಲಾಪಿ ಮೀನು ಇದೆ ಅಂದ್ರೆ ಯಾರು ಕೂಡ ಇಲ್ಲ ಅದು ಮೀನು ಬೇಡ ಅಂತ ಯಾರು ಹೇಳ್ತಾ ಇಲ್ಲ, ತರ್ಕೊಂಡು ಹೋಗ್ತಾರೆ. ಇದಿಷ್ಟು ತಿಲಾಪಿ ವಿಚಾರವಾಗಿ ನಾನು ಹೇಳೋದಿದ್ರೆ, ಫೀಡ್ ಅನ್ನ ಮಾಡುವಾಗ ಕೂಡ ಒಂದು 10 ನಿಮಿಷ ಫೀಡ್ ಮಾಡಿದ್ರೆ ಸಾಕು, ಇನ್ನು ಹೆಚ್ಚು ಅಂದ್ರೆ 1/2 ಗಂಟೆ. ಅದರ ಮೇಲೆ ಫೀಡಿಂಗ್ ವ್ಯವಸ್ಥೆ ಬೇಡ, ಜಾಸ್ತಿ ಫೀಡ್ ಹಾಕಿದಷ್ಟು ನಮಗೆ ಪ್ರಾಫಿಟ್ ಕಡಿಮೆ ಆಗ್ತದೆ. ಹಾಗಾಗಿ ಹೆಚ್ಚು ಫೀಡ್ ಹಾಕುವ ಬದಲು ಮಿನಿಮಮ್ ಅಂದ್ರೆ ಒಂದು 10 ನಿಮಿಷದ ತನಕ ಫೀಡ್ ಅನ್ನ ಹಾಕಿ ನಿಲ್ಲಿಸಬೇಕು. ಈ ರೀತಿಯಾಗಿ ಮಾಡಿಕೊಂಡು ಎಲ್ಲ ಮೀನನ್ನ ಬೆಳೆಸೋದು ಬಹಳ ಮುಖ್ಯ. ಸರ್ ಹೇಳಿದಾಗೆ ನಾನು ಬೀದರಿಗೆ ಹೋಗಿದ್ದೆ ಕೊಡಗಿನಿಂದ, ಹಾಗೂ ಕರ್ನಾಟಕದಿಂದಲೇ ಫಿಷರಿ ಡಿಪಾರ್ಟ್ಮೆಂಟ್ ತ್ರೂ ನಾನು ಹೋಗಿರೋದು. ಬೇರೆ ಬೇರೆ ಮೀನುಗಾರಿಕೆ ಅಧಿಕಾರಿಗಳು ಡೀನ್ಗಳು ಎಲ್ಲ ಇದ್ರು, ಆದ್ರೆ ಅವರ ಮಾತೆಲ್ಲ ಆದ್ಮೇಲೆ ರೈತರನ್ನು ಅವರು ಲಾಸ್ಟ್ಗೆ ಮಾತಾಡಿಸ್ತಾರೆ. ನಾನು ಒಂದು 6 ತಿಂಗಳ ಹಿಂದೆ ಕೂಡ ಹೋಗಿದ್ದೆ, ಆವಾಗ ಸರ್ಕಾರದಿಂದ ರೈತರಿಗೆ ಏನ್ ಬೇಕು, ಉದಾಹರಣೆಗೆ ಹೇಳೋದಾದ್ರೆ ಕೆರೆ ವಿಚಾರವಾಗಿ ಎಲ್ಲ ನಾನು ಮಾತಾಡಿದ್ದೆ. ಒಂದು ಹೂಳೆತ್ತುವಕ್ಕೆ ಸಬ್ಸಿಡಿ ಸಿಗೋದಿಲ್ಲ, ಚಿಕ್ಕ ಕೆರೆ ಇರ್ತದೆ ಅದನ್ನ ದೊಡ್ಡದು ಮಾಡಬೇಕು ಅಂತ ರೈತನಿಗೆ ಆಸಕ್ತಿ ಇರ್ತದೆ, ದೊಡ್ಡದು ಮಾಡ್ಲಿಕ್ಕೆ ಸಬ್ಸಿಡಿ ಕೊಡೋದಿಲ್ಲ, ಹೊಸದಾಗಿ ನಿರ್ಮಾಣ ಆದ ಕೆರೆಗೆ ಮಾತ್ರ ಸಬ್ಸಿಡಿ ಕೊಡ್ತಾರೆ. ಇಂತ ಸ್ಕೀಮ್ ಅನ್ನ ತೆಗೆದು ರೈತರಿಗೆ ಅನುಕೂಲವಾಗುವ ಹಾಗೆ ಹಳೆ ಕೆರೆಯನ್ನೇ ದೊಡ್ಡದು ಮಾಡಿದ್ರು ಕೂಡ ಸಬ್ಸಿಡಿ ಕೊಡಬೇಕು. ಈ ರೀತಿಯ ವಿಚಾರವಾಗಿ ನಾನು ಲಾಸ್ಟ್ ಟೈಮ್ ಮಾತಾಡಿದ್ದೆ. ಈ ಸಲ ಯಾವ ರೀತಿ ರೈತರಿಗೆ ಟ್ರೈನಿಂಗ್ ಕೊಡಬೇಕು ಅಂತ ಹೇಳೋ ವಿಚಾರವನ್ನ ಮಾತಾಡ್ಲಿಕ್ಕೆ ನನಗೆ ಹೇಳಿದ್ರು. ನಾವು ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಟ್ವಿ, ಮಂಗಳೂರಲ್ಲಿ ಕೊಟ್ವಿ, ಬೆಂಗಳೂರಲ್ಲಿ ಕೊಟ್ವಿ ಅಂತೆಲ್ಲ ಡೀನ್ಗಳು ಸೈಂಟಿಸ್ಟ್ಗಳು ಎಲ್ಲ ಮಾತಾಡಿದ್ರು. ಅವ್ರದೆಲ್ಲ ಮಾತಾಡಿದ ನಂತರ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ತು. ನಾನು ಮಾತಾಡಿದಾಗ ನಾನೇನು ಹೇಳಿದೆ, ನೀವು ಮರಿ ಉತ್ಪಾದನೆಗೆ ಮೇನ್ ಆಗಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ ಇಟ್ಕೋಬೇಕು. ನೀವು ಮಂಗಳೂರಲ್ಲಿ ಬೆಂಗಳೂರಲ್ಲಿ ಮಾಡ್ತೀರಾ, ಆದ್ರೆ ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲಾ ರೈತರು ಅಲ್ಲಿಗೆ ಬರೋದಿಲ್ಲ. ನೀವೇ ಹಳ್ಳಿ ಹಳ್ಳಿಗೆ ಬಂದು ಈಗ ಕೊಡಗಿಗೆ ಬಂದು ಕೊಡಗಿನಲ್ಲೇ ರೈತರನ್ನ ಆಯ್ಕೆ ಮಾಡಿ ಕೊಡಗಿನಲ್ಲೇ ಅವರಿಗೆ ಮರಿ ಉತ್ಪಾದನೆಗೆ ಮುಖ್ಯವಾಗಿ ಟ್ರೈನಿಂಗ್ ಪ್ರೋಗ್ರಾಮ್ ನ ಕೊಡಬೇಕು. ಯಾಕಂದ್ರೆ ನಾವು ಹೆಚ್ಚಾಗಿ ತರುವಂತದ್ದು ಆಂಧ್ರದಿಂದ ಮರಿಗಳು, ಆ ಮರಿಗಳು ಇಲ್ಲಿನ ವಾತಾವರಣಕ್ಕೆ ಸೆಟ್ ಆಗೋದಿಲ್ಲ. ಸುಮಾರು 1,000 ಮರಿ ಅಂತ ಬಿಟ್ರೆ ಅದರಲ್ಲಿ ಕೇವಲ ಒಂದು 10-20% ಮರಿಗಳು ಉಳ್ಕೊಳ್ತವೆ. ಹಾಗಾಗಿ ಅಷ್ಟರ ಮಟ್ಟಿಗೆ ಮರಿಗಳು ಸಾಯೋದು ಒಂದು, ಎರಡನೇ ಅಲ್ಲಿನ ಮರಿಗಳು ಇಲ್ಲಿನ ನೀರಿಗೆ ಟೆಂಪರೇಚರ್ಗೆ ಹೊಂದ್ಕೊಳ್ಳೋದಿಲ್ಲ, ಸತ್ತೋಗ್ತವೆ, ಸರಿಯಾಗಿ ಬೆಳೆಯೋದಿಲ್ಲ. ಈ ಎಲ್ಲ ಕಾರಣಗಳಿಂದ ನಮ್ಮ ನಮ್ಮ ಊರಲ್ಲೇ ನಮಗೆ ಮರಿಗಳು ಸಿಕ್ಕುವಾಗಾದ್ರೆ ಆ ಮರಿಗಳು ತುಂಬಾ ಚೆನ್ನಾಗಿ ಬೆಳೀತವೆ ಅಂತ ಹೇಳೋದು ನನ್ನ ಅಭಿಪ್ರಾಯ. ಇದನ್ನ ನಾನು ಹೇಳಿದೆ. ಬೇಕಾದ್ರೆ ಮಂಗಳೂರಲ್ಲೇ ಕೊಡ್ಲಿ, ಬೆಂಗಳೂರಲ್ಲೇ ಕೊಡ್ಲಿ, ಕೊಡೋದು ತಪ್ಪೇನಿಲ್ಲ, ಆದ್ರೆ ಹೋಗ್ಲಿಕ್ಕಿರುವಂತ ವ್ಯವಸ್ಥೆ ಮಾಡಬೇಕು. ಬಸ್ಸಿನ ವ್ಯವಸ್ಥೆ ಇರಬಹುದು, ಊಟದ ವ್ಯವಸ್ಥೆ ಇರಬಹುದು, ಅದೆಲ್ಲ ರೈತರಿಗೆ ಮಾಡಿ ಕರ್ಕೊಂಡು ಹೋದ್ರೆ ರೈತರು ಹೋಗ್ತಾರೆ. ಆ ರೀತಿಯ ವ್ಯವಸ್ಥೆಗೆ ಬೇಕಾದಂತ ಅನುದಾನವನ್ನ ಕೊಡಿಸ್ಕೊಡ್ಬೇಕು ಡಿಪಾರ್ಟ್ಮೆಂಟ್ಗೆ ಅಂತ ನಾನು ಹೇಳಿದ್ದೇನೆ. ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಡಿಪಾರ್ಟ್ಮೆಂಟ್ಗೆ ಅನುದಾನಗಳನ್ನ ಇವರು ಕೊಡಬೇಕಾಗ್ತದೆ. ಹಾಗೆ ಕೊಟ್ಟಲ್ಲಿ ಮಾತ್ರ ಇವರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಹೇಳಿದೆ. ಇನ್ನೊಂದು, ಕೆರೆಯ ನೀರನ್ನ ಯಾವ ರೀತಿಯಲ್ಲಿ ಮೇಂಟೈನ್ ಮಾಡಬೇಕು ಅಂತ ಹೇಳೋದು ರೈತರಿಗೆ ಗೊತ್ತಿಲ್ಲ. ಅಂತ ವಿಚಾರನ ಕೂಡ ಅಧಿಕಾರಿಗಳು ರೈತರಿಗೆ ಹೇಳ್ಕೊಡ್ಬೇಕು. pH ಇಷ್ಟಿರಬೇಕು, ಆಕ್ಸಿಜನ್ ಲೆವೆಲ್ ಹೇಗಿರಬೇಕು, ಅಮೋನಿಯಾ ಹೇಗಿರಬೇಕು, ಅವರು ರೈತರ ಜೊತೆ ನಿಕಟ ಒಂದು ಸಂಪರ್ಕ ಇದ್ದಾಗ ಇದೆಲ್ಲ ಹೇಳ್ಕೊಡ್ಬೇಕು. ಆಗ ರೈತರಿಗೆ ಕೂಡ ಮೀನನ್ನ ತುಂಬಾ ಚೆನ್ನಾಗಿ ಬೆಳೆಸಲಿಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಹೇಳಿದೆ. ಹಾಗೆ ರೈತರಿಗೆ ಒಂದು ಕೆರೆಗೆ ಎಷ್ಟು ಮರಿ ಬಿಡಬೇಕು ಅಂತ ಹೇಳುವಂತರ ಬಗ್ಗೆ ಅರಿವು ಇರೋದಿಲ್ಲ. ಹೆಚ್ಚಾಗಿ ಕಾಟ್ಲಾ ಅಂತ ಹೇಳೋ ವೆರೈಟಿ ಹೆಸರು ಕೇಳಿರ್ತೇವೆ, ಎಲ್ಲರೂ ಕೂಡ ಕಾಟ್ಲವನ್ನ ಬಿಡ್ತಾರೆ. ರೋ ಅಂತ ಹೇಳೋ ವೆರೈಟಿ ಬಹಳ ಮುಳ್ಳು ಅಂತ ಹೇಳಿ ಕೇಳಿರ್ತೇವೆ, ಹಾಗಾಗಿ ಆ ವೆರೈಟಿನೇ ಬಿಡ್ಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ರೋಹು, ಕಾಟ್ಲಾ, ಕಾಮನ್ ಕಾರ್ಪ್, ಗ್ರಾಸ್ ಕಾರ್ಪ್, ಈ 4 ತಳಿಗಳು ಏನಿದೆ ನಾನು ಹಿಂದೆ ಹೇಳ್ತಾ ಇರ್ತಿದ್ದೆ, ಈ 4 ತಳಿಗಳನ್ನ ಕೂಡ ರೈತ ಬಿಡಲೇಬೇಕು. ಅದಕ್ಕೆ ಕೆಲವರು ಸೈಂಟಿಸ್ಟ್ ಹೇಳಿದ್ರು ಆಂಧ್ರದಲ್ಲಿ ಎಲ್ಲ ನಾಲ್ಕನ್ನ ಬಿಟ್ಟು ಬೆಳೆಸೋದಿಲ್ಲ, ಒಂದೆರಡು ಬಿಟ್ಟು ಕೂಡ ಬೆಳೆಸ್ತಾರೆ ಅಂತ ಹೇಳಿ. ಬಟ್ ಆಂಧ್ರದಲ್ಲಿ ಏನಾಗ್ತದೆ ಅಂದ್ರೆ ಒಂದು ಅಡಿ ಎರಡು ಅಡಿ ನೀರಲ್ಲಿ ಅವರು ಮೀನನ್ನ ಕೃಷಿ ಮಾಡ್ತಾರೆ. ಕೊಡಗಿನಲ್ಲಿ ಹಾಗಲ್ಲ, ಕೊಡಗಿನಲ್ಲಿ ಮಿನಿಮಮ್ ಅಂದ್ರೂ ಕೂಡ 10 ಅಡಿಯಿಂದ 20 ಅಡಿವರೆಗೂ ಕೂಡ ಆಳ ಇರುವಂತಹ ಕೆರೆಗಳು. ಹೀಗೆ ಆಳ ಇದ್ದಾಗ ನಮಗೆ ಎಲ್ಲ ಲೇಯರ್ ಅಲ್ಲಿ ಬೆಳೆಯುವಂತಹ ಮೀನುಗಳು ಬಿಡುವಂತದ್ದು ಬಹಳ ಮುಖ್ಯ. ಅಂತೂ 10 ಅಡಿ ಮೇಲ್ಗಡೆನೆ ನಮ್ಮಲ್ಲಿ ಆಳ ಇರೋದ್ರಿಂದ ಆ ರೀತಿ ಮಾಡಬೇಕಾಗ್ತದೆ. ಹಾಗಾಗಿ ಯಾವ ಯಾವ ಮರಿಗಳು ಅದರಲ್ಲಿ ಕೂಡ ಎಷ್ಟು ಪರ್ಸೆಂಟೇಜ್ ರೋ ಬಿಡೋದಾದ್ರೆ ಎಷ್ಟು ಬಿಡಬೇಕು, ಕಾಟ್ಲ ಎಷ್ಟು ಬಿಡಬೇಕು, ಕಾಮನ್ ಕಾರ್ಪ್ ಎಷ್ಟು ಬಿಡಬೇಕು ಅಂತ ಹೇಳುವಂತದನ್ನ ಅದ್ರ ಬಗ್ಗೆ ಕೂಡ ಹೇಳಿದೆ. ಹಾಗೆ ಕಾಮನ್ ಕಾರ್ಪ್ ಬದಲಿಗೆ ಅಮೂರ್ ಅಂತ ಇದೆ, ತುಂಬಾ ಒಳ್ಳೆ ವೆರೈಟಿ. ಕಾಮನ್ ಕಾರ್ಪ್ ಒಂದು ವರ್ಷಕ್ಕೆ 1 ಕೆಜಿ ಬಂದ್ರೆ ಅಮೂರ್ ನನಗೆ ಕೇವಲ 10 ತಿಂಗಳಲ್ಲೇ 2 ಕೆಜಿ 200 ಗ್ರಾಮ್ ಬಂದಿದೆ. ಲಾಸ್ಟ್ ಟೈಮ್ ನಾನು ಅದನ್ನ ಬಿಟ್ಟು ಆ ಒಂದು ಗ್ರೋತ್ ಅನ್ನ ನಾನು ಅಮೂರ್ ಅಲ್ಲಿ ಕಂಡಿದ್ದೇನೆ. ಅದ್ರ ಬಗ್ಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು, ರೈತರಿಗೆ ಎಲ್ಲ ಅದ್ರ ಬಗ್ಗೆ ಇಂಟ್ರೊಡ್ಯೂಸ್ ಆಗಬೇಕು ಅಂತ ಹೇಳುವ ಮಾತನ್ನ ಕೂಡ ನಾನು ಹೇಳಿದೆ. ಹಾಗೆ ಬಯೋಫ್ಲಾಕ್ ಇರಬಹುದು, RAS ಅಂತ ಇರಬಹುದು, ಕೇಜ್ ಕಲ್ಚರ್ ಅಂತ ಇರಬಹುದು, ಇದೆಲ್ಲ ಹೊಸ ಹೊಸ ಪದಗಳು ರೈತರಿಗೆ. ಹಾಗಾಗಿ ಇದ್ರ ಬಗ್ಗೆ ಇನ್ನೂ ಕೂಡ ಜಾಗೃತಿ ಮೂಡಬೇಕು ಅಂತ ಹೇಳಿಬಿಟ್ಟು ನಾನು ಹೇಳಿದೆ. ಹಾಗೆ ಕೇಜ್ ಕಲ್ಚರ್ ಅಲ್ಲಿ ಪಂಜರದ ಮೀನು ಅಂತ ಹೇಳ್ತೇವೆ. ಕೇಜ್ ಕಲ್ಚರ್ ಸಮುದ್ರಗಳಲ್ಲಿ ಹೊಳೆಗಳಲ್ಲಿ ಮಾಡುವಂತದ್ದು. ಕೆಲವೊಮ್ಮೆ ಏನಾಗ್ತದೆ ರೈತನಿಗೆ, ಈಗ ನಮ್ಮ ಕೆರೆಯಲ್ಲೇ ನಮಗೆ ಮಾಡಬೇಕು ಅಂತ ಹೇಳುವಂತದ್ದು ಮನಸ್ಸಲ್ಲಿ ಬರ್ತದೆ, ಅಂತವರಿಗೆ ಹೊರಗಡೆ ಮಾಡಿದ್ರೆ ಸಬ್ಸಿಡಿ ಕೊಡ್ತಾರೆ, ಬಟ್ ನಮ್ಮ ಕೆರೆಯಲ್ಲಿ ಮಾಡಿದ್ರೆ ಕೊಡೋದಿಲ್ಲ ಅವರು. ಅದಕ್ಕೆ ಕೂಡ ಕೊಡಬೇಕು ಅಂತ ಹೇಳಿದ್ದೇನೆ. ಯಾಕಂದ್ರೆ ಬರೇ ಮೀನು ಅಂತ ಹೇಳ್ತೇವೆ, ಮೊರಾಲ್ ಅಂತ ಹೇಳ್ತೇವೆ. ಈ ಮೊರಾಲ್ ಮೀನನ್ನ ಬಿಡೋದಾದ್ರೆ ಅದಕ್ಕೆ ಬೇರೆ ಮೀನನ್ನ ತಿಂದು ಬದುಕುವಂತ ಮೀನು. ರೈತ ಆಲ್ರೆಡಿ ರೋವ್ ಕಾಟ್ಲವನ್ನ ಅದರಲ್ಲಿ ಬಿಟ್ಟಿದ್ದಾನೆ, ಅದು ಬಿಡಬೇಕು ಇದು ಬಿಡಬೇಕು ಅಂತಾದಾಗ ಈ ಪಂಜರದ ಒಳಗಡೆ ಸಾಕಿ ಈ ಬರೆ ಮೀನನ್ನ ಬಿಡ್ಲಿಕ್ಕೆ ಸಾಧ್ಯ ಇದೆ. ಆವಾಗ ರೈತನಿಗೆ ಬರೆ ಮೀನು ಸಿಕ್ಕದಾಗಾಯ್ತು, ರೋವ್ ಕಾಟ್ಲನು ಸಿಕ್ಕದಾಗಾಯ್ತು. ಇಂಥ ಒಂದು ವ್ಯವಸ್ಥೆಯನ್ನ ಕೂಡ ಸರ್ಕಾರ ವತಿಯಿಂದ ಆಗಬೇಕು ಅಂತ ನಾನು ಕೇಳ್ಕೊಂಡಿದ್ದೇನೆ. ಹಾಗೆ ಆರ್ನಮೆಂಟಲ್ ಫಿಶ್, ನಾವು ಎಕ್ವೇರಿಯಂ ಗೆ ಹಾಕುವಂತ ಅಲಂಕಾರಿಕ ಮೀನು ನಮ್ಮ ಕೊಡಗಿನಲ್ಲೇ ಸಾಕಷ್ಟು ಬೇಕಾಗತ್ತೆ. ಕೊಡಗಿನಲ್ಲೇ ಮಂಗಳೂರಿಂದ ಬೆಂಗಳೂರಿಂದ ತರಿಸ್ಕೊಳ್ಳೋದನ್ನ ನಾವು ನೋಡ್ತೇವೆ. ಇಂಥದ್ರ ಬಗ್ಗೆ ಕೂಡ ರೈತರಿಗೆ ಇನ್ನೂ ಹೆಚ್ಚು, ಈಗ ಡಿಪಾರ್ಟ್ಮೆಂಟ್ ಕೊಡ್ತಾ ಇದ್ದಾರೆ, ಆದ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅದು ಆಗ್ಬೇಕು ಅಂತ ಹೇಳಿ ನಾನು ಹೇಳಿದ್ದೇನೆ. ಹಾಗೆ ಯಾವ ಮೀನುಗಳಿಗೆ ಏನೇನು ಮುಖ್ಯವಾಗಿ ಕಾಯಿಲೆಗಳು ಬರ್ತದೆ ಅಂತ ಹೇಳೋ ಬಗ್ಗೆ ರೈತರಿಗೆ ಅರಿವಿರೋದಿಲ್ಲ. ಹಾಗಾಗಿ ಯಾವ ನೀರಲ್ಲಿ ಏನೇನು ಸಮಸ್ಯೆ ಆಗ್ತದೆ, ಯಾವ ಯಾವ ತರದ ಕಾಯಿಲೆಗಳು ಬರ್ತದೆ, ಬರೋದಷ್ಟೇ ಅಲ್ಲ ಅದಕ್ಕೆ ಏನು ಸೊಲ್ಯೂಷನ್ ಇದೆ, ಅದನ್ನ ಏನ್ ಮಾಡಬೇಕು ಅಂತ ಹೇಳುವಂತ ವ್ಯವಸ್ಥೆ ಕೂಡ ಡಿಪಾರ್ಟ್ಮೆಂಟ್ ಇಂದ ರೈತರಿಗೆ ಮುಟ್ಟಬೇಕು. ಹಾಗೆ ಮಾಡಿದಾಗ ರೈತರು ಕೂಡ ಎಚ್ಚೆತ್ತುಕೊಳ್ತಾರೆ. ನೀರಿನ ಕ್ವಾಲಿಟಿ ಇರಬಹುದು, ಫೀಡ್ನ ಕ್ವಾಲಿಟಿ ಇರಬಹುದು, ಎಲ್ಲವನ್ನ ಕೂಡ ಮೇಂಟೈನ್ ಮಾಡುವ ಮುಖಾಂತರ ರೈತನಿಗೆ ಆಗುವಂತ ನಷ್ಟವನ್ನ ಇಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈ ವಿಚಾರವನ್ನ ಕೂಡ ಡಿಪಾರ್ಟ್ಮೆಂಟ್ ಥ್ರೂಯಲ್ಲಿ ರೈತನಿಗೆ ಮುಟ್ಟಬೇಕು ಅಂತ ನಾನು ಕೇಳಿಕೊಂಡೆ. ಹಾಗೆ ಮೀನನ್ನ ಎಲ್ಲರೂ ಬಿಡ್ತಾರೆ, ಆದ್ರೆ ಬೆಳವಣಿಗೆ ಆಗ್ಲಿಲ್ಲ ಅಂತ ಹೇಳುವಂತದನ್ನ ನಾವು ಎಲ್ಲ ಕಡೆ ಕೇಳ್ತೇವೆ. ಮೀನು ಬೆಳವಣಿಗೆ ಆಗ್ತಾ ಇಲ್ಲ, ಅದಕ್ಕೆ ಕಾರಣ ಏನು ಅಂತ ಹೇಳೋದನ್ನ ಡಿಪಾರ್ಟ್ಮೆಂಟೇ ರೈತರಿಗೆ ಹೇಳುವುದಾಗ ಅವರಿಗೆ ಅರ್ಥ ಆಗ್ತದೆ. ಯಾವ ಫೀಡ್ ಅನ್ನ ಯಾವ ರೀತಿ ಕೊಡಬೇಕು, ಅದು ಯಾಕೆ ಗ್ರೋತ್ ಆಗ್ಲಿಲ್ಲ, ಆ ಮೀನಲ್ಲಿ ಇರುವಂತಹ ಟೆಂಪರೇಚರ್ ಇರಬಹುದು, ಇಲ್ಲ ಆಕ್ಸಿಜನ್ ಲೆವೆಲ್ ಇರಬಹುದು, ಇಲ್ಲ pH ಲೆವೆಲ್ ಇರಬಹುದು, ಅದಕ್ಕೆ ಸರಿಯಾದ ಮಾರ್ಗದರ್ಶನದ ಮುಖಾಂತರ ರೈತನಿಗೆ ಕೊಟ್ರೆ ರೈತ ತುಂಬಾ ಚೆನ್ನಾಗಿ ಮೀನನ್ನ ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನಾನು ಹೇಳಿದೆ. ಬೆಳೆಯದಿರೇ ಇರೋದಕ್ಕೆ ಇನ್ನೊಂದು ಮುಖ್ಯ ಕಾರಣ ಏನಂದ್ರೆ ಫೀಡ್ ಯಾವ ರೀತಿ ಹಾಕಬೇಕು, ಎಷ್ಟರ ಮಟ್ಟಿಗೆ ಹಾಕಬೇಕು ಅಂತ ಹೇಳುವಂತದ್ದು ಕೂಡ ರೈತರಲ್ಲಿ ಗೊತ್ತಿಲ್ಲ. ಇತ್ತೀಚೆಗೆ ರೈತರಿಗೆ ಫೀಡ್ ಒಂದು ಸಿಗ್ತಾ ಇದೆ, ನಾವು ಆ ಫೀಡ್ ಅನ್ನು ಹಾಕಿದ್ರೆ ಬೆಳೀತದೆ ಹೇಳುವಂತ ವಿಚಾರಗಳು ರೈತನಿಗೆ ಗೊತ್ತಿದೆ, ಆದ್ರೆ ಯಾವ ಫೀಡ್, ಯಾವ ಪ್ರೋಟೀನ್, ಯಾವ ಸೈಜ್ ಕೊಡಬೇಕು ಅಂತ ಹೇಳೋದು ಗೊತ್ತಿಲ್ಲ. ಸಣ್ಣ ಮರಿಗೆ ರೇಟ್ ಕಡಿಮೆ ಸಿಕ್ತು ಅಂತ ಹೇಳ್ಬಿಟ್ಟು 20% ಫೀಡ್ ಅನ್ನು ಹಾಕ್ತೇವೆ. 20% ಫೀಡ್ ಚಿಕ್ಕ ಮರಿಗೆ ಸಾಕಾಗೋದಿಲ್ಲ, 42% ಫೀಡ್ ಅನ್ನ ನಾವು ಕೊಡಬೇಕಾಗ್ತದೆ. ಕನಿಷ್ಠ ಒಂದು ಬೆರಳು, ಒಂದು 50 ಗ್ರಾಮ್ ಆಗುವರೆಗಾದ್ರೂ ನಾವು ಒಳ್ಳೆ ಪ್ರೋಟೀನ್ ಅನ್ನ ಕೊಡಬೇಕು ಮರಿಗೆ. ಈ ವಿಚಾರವನ್ನ ಕೂಡ ಡಿಪಾರ್ಟ್ಮೆಂಟ್ ಥ್ರೂ ರೈತರಿಗೆ ಮುಟ್ಟಬೇಕು. ಆಮೇಲೆ ಹೆಚ್ಚೆಚ್ಚು ಕಾರ್ಯಕ್ರಮಗಳು, ರೇಡಿಯೋ ಕಾರ್ಯಕ್ರಮ ಇರಬಹುದು, ಟಿವಿಲಿ ಇರಬಹುದು, ಹೆಚ್ಚೆಚ್ಚು ಪ್ರಸಾರ ಆದಾಗ ಏನಾಗುತ್ತೆ, ರೈತರಿಗೆ ಕೂಡ ತಲುಪ್ತದೆ. ಹಾಗಾಗಿ ಡಿಪಾರ್ಟ್ಮೆಂಟ್ ಇಂದ ಆ ಪ್ರಸಾರವನ್ನು ಕೂಡ ಮಾಡಬೇಕು. ಹೀಗೆ ಎಲ್ಲ ಮಾಡಿ ಮೀನನ್ನ ರೈತ ಬೆಳೆಸಿ ಆಯ್ತು, ಬೆಳೆದಾಯ್ತು, ಅವನೇನು ಇನ್ನು ನೆಕ್ಸ್ಟ್ ಹಿಡಿಬೇಕು, ಏನೋ ಹಿಡಿದಿದ್ರಲ್ಲಿ ಒಂದು 10 ಕೆಜಿ 20 ಕೆಜಿ ಜಾಸ್ತಿ ಆಗೋಯ್ತು, ಆ ಹಿಡಿದಂತ ಮೀನನ್ನ ಯಾವ ರೀತಿಯಲ್ಲಿ ಶೇಖರಣೆ ಮಾಡಬೇಕು, ಇಲ್ಲ ಅದರ ಪ್ರೊಸೆಸಿಂಗ್ ಏನಾಗಬೇಕು, ಅದು ಯಾರಿಗೆಲ್ಲ ಮಾರಬಹುದು ಅಂತ ಹೇಳುವಂತ ವಿಚಾರ ರೈತರಿಗೆ ತಲುಪಬೇಕು. ಒಂದು ಹೋಟೆಲ್ ಇರಬಹುದು, ಹೋಮ್ಸ್ಟೇಗಳು ಇರಬಹುದು, ರೆಸಾರ್ಟ್ ಇರಬಹುದು, ಇಂಥವರ ಕಾಂಟ್ಯಾಕ್ಟ್ ನ ಇಟ್ಕೊಂಡು ಏನಾದ್ರೂ ಮೀನು ಉಳಿತು ಅಂದ್ರೆ ರಿಟರ್ನ್ ಆಗಿ ಅವರಿಗೆ ಕೊಡುವಂತ ವ್ಯವಸ್ಥೆ ಆಗಬೇಕು. ನನಗಾದ್ರೆ ನಾನು ಜೀವದ ಮೀನನ್ನ ಟ್ಯಾಂಕ್ ಅಲ್ಲಿ ಬಿಡ್ತೇನೆ, ಏನಾದ್ರೂ ಮೀನು ಉಳ್ಕೊಳ್ತು ಅಂದ್ರೆ ತಿರ್ಗಾ ತಂದು ನಾನು ಕೆರೆಗೆ ವಾಪಸ್ ಬಿಡ್ತೇನೆ. ಈ ರೀತಿಯ ಒಂದು ಸೌಕರ್ಯಗಳು ಎಲ್ಲ ರೈತರಿಗೆ ಇರೋದಿಲ್ಲ. ಹಾಗಿದ್ದಾಗ ಕರೆಕ್ಟ್ ಆಗಿ ಇಷ್ಟೇ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಒಂದು ದಿವಸ 100 ಕೆಜಿ ಹೋಗ್ತದೆ, ಒಂದು ದಿವಸ 200 ಕೆಜಿ ಹೋಗ್ತದೆ. ಹಾಗೆ ನಾವು 200 ಕೆಜಿ ಹೋಯ್ತು ಅಂತೇಳಿ ನಾವು 200 ಕೆಜಿ ಮೀನು ಮೀನನ್ನು ಹಿಡಿದಕ್ಕೆ ಹೋದ್ರೆ 100 ಕೆಜಿ ಸೇಲ್ ಆಗೋದು, ಇನ್ನು 100 ಕೆಜಿ ಉಳ್ಕೊಳ್ತದೆ. ಇಂತಹ ಒಂದು ದೊಡ್ಡ ಪ್ರಮಾಣದ ನಷ್ಟಗಳು ರೈತನಿಗೆ ಆಗ್ತದೆ. ಆ ರೀತಿಯ ನಷ್ಟವನ್ನ ತಪ್ಪಿಸಬೇಕು ಅಂತಾದ್ರೆ ಅವನು ಎಲ್ಲ ಮಾರ್ಗಗಳನ್ನ, ಈಗ ನಾನು ಏನಾದ್ರೂ ಆ ರೀತಿ ಆಯ್ತು ಅಂದ್ರೆ ಮೀನನ್ನ ನಮ್ದು ಏಲಕ್ಕಿ ಕೂಡಿದೆ ಅದರಲ್ಲಿ ನಾನು ಡ್ರೈ ಮಾಡ್ತೇನೆ, ಡ್ರೈ ಮಾಡಿದ ನಂತರ ಕೂಡ ಅದನ್ನ ಸೇಲ್ ಮಾಡ್ತೇನೆ. ಈ ರೀತಿಯ ಒಣಗಿಸುವ ವ್ಯವಸ್ಥೆಯ ಕೂಡ ನನ್ನಲ್ಲಿದೆ. ಈ ರೀತಿಯ ವ್ಯವಸ್ಥೆಗಳನ್ನ ಕೂಡ ಎಲ್ಲ ಮಾಡ್ಕೋಬೇಕು. ಹಾಗೇನಾದ್ರೂ ಉಳ್ಕೊಳ್ತು ಅಂದ್ರೆ ನನ್ನ ಹತ್ರ ಫ್ರಿಡ್ಜ್ ಕೂಡ ಇದೆ. ಫ್ರಿಡ್ಜ್ ಅಲ್ಲಿ ಇಟ್ಟ ಮೀನನ್ನ ನಾನು ತಿರ್ಗಾ ಮಾರಲ್ಲ, ಆದ್ರೆ ನಮ್ಮ ಮನೆ ಖರ್ಚಿಗಿರ್ಬೋದು, ಇಲ್ಲ ನಮ್ಮ ಲೇಬರ್ಸ್ ಇರ್ಬೋದು, ಇಲ್ಲ ಯಾರಾದ್ರೂ ತೀರಾ ಅರ್ಜೆಂಟ್ ಇರೋರು ನೆಕ್ಸ್ಟ್ ಡೇ ಕೆಲವರು ಬಂದ್ಬಿಟ್ಟು ನಿಮ್ಮಲ್ಲಿ ಏನಾದ್ರೂ ಮೀನ್ ಇದೆಯಾ ಅಂತ ಕೇಳ್ತಾರೆ, ಒಂದು 5-10 ಕೆಜಿ ಮೀನು ನಾವು ಫ್ರಿಡ್ಜ್ ಅಲ್ಲಿ ಹಾಕೊಂಡ್ರೆ ನೆಂಟರಿಗೂ ಆಯ್ತು, ಇಲ್ಲ ಕೊಡ್ಲಿಕ್ಕೂ ಏನು ಹಾಳಾಗೋದಿಲ್ಲ. ಆ ರೀತಿಯ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಳ್ಬೇಕು. ಇದನ್ನ ಕೂಡ ಡಿಪಾರ್ಟ್ಮೆಂಟ್ ತ್ರೂ ಮುಟ್ಟಬೇಕಾಗ್ತದೆ. ಇನ್ನೊಂದು ಮುಖ್ಯವಾಗಿ ಹೇಳೋದಾದ್ರೆ, ಈಗ ನಮಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲನೂ ಸಿಗ್ತಾ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಡಿಪಾರ್ಟ್ಮೆಂಟ್ ಇಂದ ರೈತರಿಗೆ ಏನಾಗಬೇಕು ಅಂದ್ರೆ ಮುಖ್ಯವಾಗಿ ಪ್ರೋತ್ಸಾಹ ಸಿಕ್ಕುವಂತದ್ದು ಇನ್ನೂ ಹೆಚ್ಚಾಗಬೇಕು. ಈಗ ಏನು ಪ್ರೋತ್ಸಾಹ ಸಿಗ್ತಾ ಇದೆ ಅದು ಸಾಲದು ಅಂತ ಹೇಳೋದು ನನ್ನ ಒಂದು ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಹೇಳೋದಾದ್ರೆ ಮೀನುಗಾರಿಕೆ ದಿನಾಚರಣೆ ಬರ್ತದೆ. ಈಗ ಉದಾಹರಣೆಗೆ ಈಗ ಮಡಿಕೇರಿ ಇಂದ ಸೀದಾ ಹಾರಂಗಿಗೆ ಹೋಗಿ ಹಾರಂಗಿಯಲ್ಲಿ ಮೀನುಗಾರಿಕೆ ದಿನಾಚರಣೆಯನ್ನ ಆಚರಣೆ ಮಾಡ್ತೇವೆ. ಈ ರೀತಿಯಾಗಿ ಆಚರಣೆ ಮಾಡುವ ಬದಲಿಗೆ ಮಡಿಕೇರಿಯಲ್ಲಿ ಇರಬಹುದು, ವಿರಾಜಪೇಟೆ ಇರಬಹುದು, ಪೊನ್ನಂಪೇಟೆ ಇರಬಹುದು, ಎಲ್ಲ ಫಿಷರಿ ಡಿಪಾರ್ಟ್ಮೆಂಟ್ಗಳು ಎಲ್ಲೆಲ್ಲಿದೆ ಅಲ್ಲಲ್ಲೇ ಆಚರಣೆ ಆಗಬೇಕು. ವರ್ಷದಲ್ಲಿ ಒಂದು ಸಲ ಆಗೋದು. ಆಚರಣೆ ಆದಾಗ ಏನ್ ಮಾಡಬೇಕು, ಅಲ್ಲಿನ ರೈತರು ಆ ತಾಲೂಕು ವೈಸ್ ಅಲ್ಲಿ ಯಾರು ಸ್ವಲ್ಪ ಚೆನ್ನಾಗಿ ಈಗ 1,000 ಕೆಜಿ ಮೀನ್ ಬೆಳೆಸಿದ್ರೆ 1,000 ಕೆಜಿ ಮೀನ್ ಬೆಳೆಸಿದವನೇ ಇರಲಿ, ಅವನ ಕರೆಸಿ ಅವನಿಗೆ ಒಂದು ಸನ್ಮಾನ ಮಾಡಬೇಕು. ಅವಾಗ ಏನಾಗ್ತದೆ, ಅವನಿಗೆ ಒಂದು ಪ್ರೋತ್ಸಾಹ ಕೊಟ್ಟಾಗ್ತದೆ, ಉತ್ತೇಜನ ಆಗ್ತದೆ. ಆ 1,000 ಕೆಜಿ ಮೀನ್ ಬೆಳೆಸಿದವನು ಬರುವ ವರ್ಷಕ್ಕೆ 1,500 ಕೆಜಿ ವರೆಗೆ ಅವನು ಟಾರ್ಗೆಟ್ ಇಟ್ಕೊಳ್ತಾನೆ, ಇಲ್ಲ 2,000 ಕೆಜಿ ಮೀನ್ ಬೆಳೆಸಬೇಕು ಅಂತ ಹೇಳುವಂತ ಟಾರ್ಗೆಟ್ ಇಟ್ಕೊಳ್ತಾನೆ. ಅದರಿಂದ ಉತ್ತೇಜನ ಸಿಕ್ಕದಷ್ಟು ಅವನು ಇನ್ನೂ ಚೆನ್ನಾಗಿ ಬೆಳೆಸ್ತಾನೆ. ಉದಾಹರಣೆಗೆ ನನಗೀಗ ಮಂಗಳೂರಲ್ಲಿ ಕರೆದು ಕೊಡಗಿನಿಂದ ಉತ್ತಮ ಕೃಷಿಕ ಅಂತ ಹೇಳುವ ಅವಾರ್ಡ್ ಕೊಟ್ರು. ನನಗೆ ಕೊಟ್ರು ಅಂತ ಹೇಳಿ ನಾನು ಅವ್ರನ್ನ ಚೆನ್ನಾಗಿ ಮಾಡಿದ್ರು ಅಂತ ನಾನು ಹೇಳೋದಲ್ಲ, ಬಟ್ ಆ ರೀತಿಯಾಗಿ ಮಂಡ್ಯದಿಂದ ಕರೆಸಿದ್ರು, ಬೇರೆ ಬೇರೆ ಡಿಸ್ಟಿಕ್ ಇಂದ ಕರೆಸಿದ್ರು. ಈ ರೀತಿ ಕರೆಸಿದಾಗ ನಮ್ಗೆ ಏನಾಗ್ತದೆ, ನನಗೆ ಉದಾಹರಣೆಗೆ ಕಳೆದ ವರ್ಷ ವಾರದಲ್ಲಿ ಒಂದು ದಿವಸ ಮೀನನ್ನು ಹಿಡಿತಾ ಇದ್ದೆ, ಇವಾಗ ಇನ್ನೂ ಕೂಡ ಚೆನ್ನಾಗಿ ಮಾಡಬೇಕು ಅಂತೇಳಿ ನಾನೀಗ ವಾರದಲ್ಲಿ 2 ದಿವಸದ ಮೀನನ್ನು ನಾನು ಹಿಡೀಲಿಕ್ಕೆ ಹೊರಟಿದ್ದೇನೆ. ಈ ರೀತಿಯ ಪ್ರೋತ್ಸಾಹಗಳು ರೈತರಿಗೆ ಸಿಗ್ತಾ ಇರಬೇಕು. ಇದು ಡಿಪಾರ್ಟ್ಮೆಂಟ್ ಇಂದ ಮಾತ್ರ ಸಾಧ್ಯ ಆಗೋದು. ಮಂಗಳೂರಲ್ಲಿ ಶಿವಕುಮಾರ್ ಮಗದ ಅಂತ ಇದ್ದಾರೆ, ತುಂಬಾ ಉತ್ತೇಜನ ಕೊಡ್ತಾರೆ, ಬಹಳ ನೀಟಾಗಿ ಮನೆ ಮನೆಗೆ ಹೋಗಿ ಅವರು ಗೈಡೆನ್ಸ್ ಮಾಡ್ತಾರೆ, ಮೀನು ಹೇಗೆ ಬೆಳೆಸಬೇಕು ಅಂತ ಹೇಳ್ತಾರೆ, ಸಬ್ಸಿಡಿ ಏನೇನಿದೆ ಅಂತ ಹೇಳ್ತಾರೆ. ಹಾಗೆ ಬೆಂಗಳೂರಲ್ಲಿ ಮಂಜಪ್ಪ ಸರ್ ಅಂತಿದ್ದಾರೆ, ಅವರು ಕೂಡ ನನಗೆ ಅಮೂರ್ ಮೀನ್ ಬಗ್ಗೆ ತಿಳಿಸ್ಕೊಟ್ರು. ಅಮೂರ್ ಮೀನನ್ನ ಅವ್ರ ಮುಖಾಂತರ ನಾನು ತಂದು ಬಿಟ್ಟೆ. ಸಾಕಷ್ಟು ನಮಗೆ ಸಹಕಾರ ಬೇಕು. ಡಿಪಾರ್ಟ್ಮೆಂಟಿನ ಸಹಕಾರ ಇಲ್ಲ ಅಂದ್ರೆ ರೈತ ಖಂಡಿತವಾಗಿ ಇಂಪ್ರೂವ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬರೀ ಮೀನುಗಾರಿಕೆ ಒಂದೇ ಅಲ್ಲ, ಎಲ್ಲ ಫೀಲ್ಡ್ ಅಲ್ಲಿ, ವೆಟನರಿ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಸ್ಪೈಸಸ್ ಬೋರ್ಡ್ ಇರ್ಬೋದು, ಸರ್ಕಾರ ಕೊಡುವಂತ ಸಬ್ಸಿಡಿಯನ್ನ ನೇರವಾಗಿ ರೈತನಿಗೆ ಮುಟ್ಟುವಾಗ ಆಗ್ಬೇಕು. ಸಬ್ಸಿಡಿ ಇಲ್ಲ ಅಂದ್ರೆ ಇವತ್ತಿನ ದಿನ ರೈತನಿಗೆ ಖಂಡಿತವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಸಬ್ಸಿಡಿಯನ್ನ ಕೂಡ ಸ್ವಲ್ಪ ಮಿನಿಮೈಸ್ ಆಗಿ ಮಾಡುವಾಗ ಆಗ್ಬೇಕು. ಡಿಪಾರ್ಟ್ಮೆಂಟ್ಗೆ ಕೆಲವು ಮರಿಯನ್ನ ಕೊಟ್ಟ ಬಿಲ್ ಕೊಡಿ ಅಂತ ಹೇಳ್ತಾರೆ, ಆದ್ರೆ ಬೆಂಗಳೂರಿನ ತಂದಿರ್ತೀವಿ, ಆ ಬಿಲ್ಗಳು ಹಾಳಾಗಿರ್ತದೆ, ಕಳೆದೋಗಿರ್ತದೆ. ಅದೇ ಮಡಿಕೇರಿಯಲ್ಲಿ ಬೇಕಾದ್ರೂ ಅವ್ರಿಗೆ ಬಿಲ್ ಅನ್ನ ಅಡ್ಜಸ್ಟ್ ಮಾಡಿದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಉದಾಹರಣೆಗೆ ನನಗೆ ಮಾಡಿಕೊಟ್ಟಿದ್ದಾರೆ. ಬಟ್ ಆ ರೀತಿಯ ಸಹಕಾರಗಳು ಡಿಪಾರ್ಟ್ಮೆಂಟ್ ಅಂತ ಇದೆ. ಆ ರೀತಿಯ ಸಹಕಾರ ಡಿಪಾರ್ಟ್ಮೆಂಟ್ ಇಂದ ರೈತನಿಗೆ ಇಲ್ಲ ಅಂತ ಹೇಳಿ ಆದ್ರೆ ಖಂಡಿತವಾಗಿ ಅವ್ರು ಏನೇನ್ ಬೇಕು ಅದೇ ಗೈಡ್ಲೈನ್ಸ್ ಅಲ್ಲಿ ಅವ್ರು ಹೋಗೋದಾದ್ರೆ ಎಲ್ಲವೂ ಕೂಡ ರೈತನಿಗೆ ಮುಟ್ಟೋದಿಲ್ಲ. ಹಾಗಾಗಿ ಅಂತದನ್ನ ಬಿಟ್ಟು ಈಗ ಬಲೆ ಇರ್ಬೋದು, ಅವ್ರು 3 ವರ್ಷಕ್ಕೆ ಒಂದ್ಸಲ ಒಂದ್ ಬಲೆ ಕೊಡ್ತಾರೆ. 3 ವರ್ಷ ರೈತನಿಗೆ ಬಲೆ ಉಳಿಯೋದಿಲ್ಲ, ವರ್ಷ ವರ್ಷ ಅವನು ಮೀನು ಹಿಡಿದಾಗ ಆ ಬಲೆಗಳು ಹಾಳಾಗ್ತಾ ಹೋಗ್ತದೆ. ಹಾಗಿದ್ದಾಗ ಏನಾದ್ರೂ ಬೇರೆಯವರ ಹೆಸರಲ್ಲಿ ಕೊಡೋದ, ಇಲ್ಲ ಬೇರೆ ಕ್ಯಾಟಗರಿಯಲ್ಲಿ ಕೊಡ್ತಾರೆ. ಈ ರೀತಿ 16 ಕ್ಯಾಟಗರಿಯಿಂದ ಅವ್ರಿಗೆ ಏನಾದ್ರೂ ಒಂದು ಸಹಾಯ ಮಾಡಬೇಕು ಅಂತ ಮನೋಭಾವ ಇದ್ರೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಅವರೇ ನಮಗೆ ನೋಡಿ ಈ ತರ ಒಂದು ಅವಕಾಶ ಇದೆ, ಈ ತರ ಒಂದು ಅವಕಾಶನ ನೀವು ಬೇಕಾದ್ರೆ ಉಪಯೋಗಿಸ್ಕೊಳ್ಳಿ ಅಂತೇಳಿ ರೈತರೇ ನಮಗೆ ಉತ್ತೇಜನ ಕೊಡ್ತಾ ಇದ್ದಾರೆ. ನನಗೆ ಹೇಗೆ ಸಿಗ್ತಾ ಉಂಟೋ ಅದೇ ತರ ಒಂದು ಉತ್ತೇಜನ ಎಲ್ಲ ರೈತರಿಗೂ ಸಿಗ್ಲಿ ಅಂತ ಹೇಳೋದು ನನ್ನ ಅಭಿಪ್ರಾಯ. ಹಾಗಾಗಿ ನಾನು ಈ ವಿಚಾರವನ್ನ ಕೂಡ ಹೇಳಿದ್ದೇನೆ. ಹಾಗಾಗಿ ಎಲ್ಲ ರೀತಿಯಿಂದ ಕೂಡ ರೈತರಿಗೆ ಒಳ್ಳೇದಾಗ್ಲಿ ಅಂತ ಹೇಳೋದು ನನ್ನ ಅಭಿಪ್ರಾಯ. ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ನೀವಲ್ದಲ್ಲೇ ರಾಜ್ಯದ ಇತರೆ ಭಾಗಗಳಿಂದ ಅನುಭವಿ ಮೀನು ಸಾಕಾಣಿಕೆದಾರರು ಬಂದಿದ್ರ ಹೇಗೆ? ಮೀನುಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾನು ಒಬ್ಬನೇ ಹೋಗಿದ್ದು, ಆದ್ರೆ ವೆಟನರಿ ಇರ್ಬೋದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಾಗೆ ಬಂದಿದ್ರು. ಪುತ್ತೂರ್ ಅವರೊಬ್ರು ಬಂದಿದ್ರು, ಹಾಗೆ ಅವರು ನಾನು ಜೊತೆಲೆ ನಾವು ಫ್ಲೈಟ್ ಅಲ್ಲೇ ಹೋಗಿದ್ದು, ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು, ಬಹಳ ಚೆನ್ನಾಗಿ ನೋಡ್ಕೊಂಡ್ರು. ಅಲ್ಲಿ ಲಾಡ್ಜ್ ವ್ಯವಸ್ಥೆ ಇದೆ, ವರ್ಷದಲ್ಲಿ 2 ಸಲ ಇರ್ತದೆ, ಬಹಳ ಚೆನ್ನಾಗಿ ಊಟದ ವ್ಯವಸ್ಥೆ ಇರ್ಬೋದು, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು. ತಿಲೆಫಿಯಾ ಮೀನಿನ ಸಾಕಾಣಿಕೆ ಕೊಡಗಿನ ಪ್ರದೇಶದಲ್ಲಿ ಹೇಗೆ ಸಾಕ್ತಾ ಇದೆ? ಮೀನು ಸಾಕಾಣಿಕೆದಾರರು ಹೇಗೆ ಸ್ವೀಕರಿಸಿಕೊಂಡಿದ್ದಾರೆ? ತಿಲಾಪಿ ಮೀನು ಇನ್ನೂ ಕೂಡ ಜನರಿಗೆ ಒಂದು ಗೊಂದಲ ಇದೆ. ರೋವು ಕಾಟ್ಲ ಜೊತೆಲಿ ಬಿಡಬೇಕಾ ಬಿಡಬಾರ್ದ ಅಂತ ಹೇಳುವಂತ ಒಂದು ಚಿಂತನೆ ಜನರಲ್ಲಿದೆ. ಆದ್ರೆ ನನ್ನ ಲೆಕ್ಕದಲ್ಲಿ ಅದರ ಜೊತೆಲಿ ಬಿಟ್ರೆ ನಮಗೆ ಇನ್ಕಮ್ ಜಾಸ್ತಿ. ರೋವು ಕಾಟ್ಲ ಅಂತ ಹೇಳುವಂತದ್ದು ರೈತರಿಗೆ ಈಸಿಯಾಗಿ ಅರ್ಥ ಆಗಬೇಕು ಅಂದ್ರೆ, ನಾವು ಏನು ಕಾಫಿ ತೋಟದಲ್ಲಿ 9x9 ಗಿಡ ಹಾಕ್ತೇವೆ, ಆ ರೀತಿ 9x9 ಗಿಡ ಇದ್ದಾಗೆ ನಮಗೆ ಒಂದು ಏಕರಲ್ಲಿ ಎಷ್ಟು ಬೇಕು ಅಷ್ಟೇ ಮರಿಯನ್ನು ಬಿಡ್ಲಿಕ್ಕಾಗೋದು. ತಿಲಾಪಿ ಹಾಗಲ್ಲ, ತಿಲಾಪಿ ಬಿಟ್ರೆ ವರ್ಷಕ್ಕೆ ಕನಿಷ್ಠ 2 ಬಾರಿ ಆದರೂ ಹಿಡಿಲೇಬೇಕು, 6 ತಿಂಗಳಿಗೆ ಒಂದ್ಸಲ ಅವನು ಹಿಡಿಬೇಕು. ಏನಾದ್ರೂ ಬಿಟ್ಟ ಮೀನುಗಳು ಗಂಡು ಮರಿ ಅಂತ ಹೇಳಿ ನಮಗೆ ಕಲ್ಕತ್ತಾದಲ್ಲಿ ಕೊಡ್ತಾರೆ, ಅದನ್ನು ನಾವು ತಂದು ಬಿಡ್ತೇವೆ. ಆದ್ರೆ ಅದರಲ್ಲಿ ಖಂಡಿತವಾಗಿಯೂ ಕೂಡ 5-10% ಫೀಮೇಲ್ಗಳು ಉಳ್ಕೊಳ್ತವೆ. ಈ ಫೀಮೇಲ್ಗಳು ಉಳ್ಕೊಂಡಿರೋದು ತುಂಬಾ ಮರಿ ಮಾಡ್ತವೆ. ಅದು ಎಷ್ಟು ಮರಿ ಮಾಡ್ತವೆ ಅಂದ್ರೆ, ಒಂದು 3-3 ತಿಂಗಳಿಗೆ, ವರ್ಷದಲ್ಲಿ 4 ಸಲ ಮರಿ ಹಾಕ್ತದೆ. ಸೊ 3-3 ತಿಂಗಳಿಗೆ ಮರಿ ಹಾಕಿದಾಗ ಅದು ತುಂಬಾ ಮಲ್ಟಿಪ್ಲೈ ಆಗ್ತದೆ. ಈ ಮಲ್ಟಿಪ್ಲೈ ಆಗಿದ್ದನ್ನ ನಮಗೆ ಅಳಸೋದು ಬಹಳ ಕಷ್ಟ. ಅಳಿಸ್ಬೇಕು ಅಂತ ಹೇಳಿ ಆದ್ರೆ ನಾವು ಅದನ್ನ ಹಿಡಿತಾ ಇರಬೇಕು. ಹಿಡಿದಷ್ಟು ತಿಲಾಪಿ ಮೀನುಗಳು ಗ್ರೋತ್ ಆಗ್ತಾ ಹೋಗ್ತದೆ, ಅಲ್ಲಿ ಜಾಗ ಆಗ್ತವೆ ಅವಕ್ಕೆ ಬೆಳ್ಕೊಳ್ಳಿಕ್ಕೆ. ಹಾಗಾಗಿ ತಿಲಾಪಿ ಮೀನು ಬಿಡೋರು ಹಿಡಿತಾ ಇರಿ. ನೀರನ್ನ ಡ್ರೈ ಮಾಡ್ಲಿಕ್ಕೆ ವ್ಯವಸ್ಥೆ ಇಲ್ಲ ಅಂದ್ರೆ ತಿಲಾಪಿ ಮೀನನ್ನ ಬಿಡ್ಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ತಿಲಾಪಿ ಮೀನು ಕೇವಲ 1/2 ಅಡಿ ನೀರನ್ನ ಡೌನ್ ಮಾಡಿದ್ರು ಕೂಡ ಅಲ್ಲಿ ಉಳ್ಕೊಳ್ತವೆ. ಅಷ್ಟರ ಮಟ್ಟಿಗೆ ಬದುಕುವಂತ ಶಕ್ತಿ ಇದೆ, ಅಷ್ಟು ಬೇಗ ಇಮಿಡಿಯೇಟ್ ಸಾಯೋದಿಲ್ಲ. ನಾವು ನೀರಿಲ್ದೇನೆ 1 ಗಂಟೆ ಅಂತೂ ಮಿನಿಮಮ್ ಹಾಗೆ ಜೀವನ ಇರ್ತದೆ, 2 ಗಂಟೆ ತನಕನು ನೀರಿಲ್ದೇನೆ ಮೀನು ಬದುಕಿರ್ತದೆ. ಅಷ್ಟರ ಮಟ್ಟಿಗೆ ಒಂಥರ ಗಟ್ಟಿ ಜೀವ ಅಂತ ಹೇಳ್ಬೋದು ತಿಲಾಪಿ ಮೀನು. ತಿಲಾಪಿಯ ಸಣ್ಣ ಮರಿಗಳನ್ನ ನಮ್ಮ ಕರ್ನಾಟಕದಲ್ಲಿ ಉತ್ಪಾದನೆ ಮಾಡುವ ವ್ಯವಸ್ಥೆ ಇದೆಯಾ ಅಥವಾ ಪಕ್ಕದ ತಮಿಳುನಾಡು ಕೇರಳದಿಂದ ತರಬೇಕಾ, ಹೇಗೆ? ತಿಲಾಪಿ ಮೀನನ್ನ ಈಗ ಬೆಂಗಳೂರಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಾರೆ, ಬೆಂಗಳೂರು ಹೆಸರುಘಟ್ಟದಲ್ಲಿ ಸಿಗ್ತಾ ಇದೆ. ಆದ್ರೆ ಅಲ್ಲಿನ ಕ್ವಾಲಿಟಿ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳುವಂತದ್ದು ನನಗೆ 100% ಕ್ಲಿಯರ್ ಇಲ್ಲ. ಯಾಕಂದ್ರೆ ನಾನ್ ತರೋದು ಕಲ್ಕತ್ತಾದಿಂದ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಣ್ಣ ಮರಿಗೆ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡ್ತಾರೆ, ಹೆಚ್ಚಾಗಿ ಏನಿಲ್ಲ, ಅದಕ್ಕೆ ಕೊಡುವಂತ ಆಹಾರದಲ್ಲಿ ಕೆಮಿಕಲ್ ಅನ್ನು ಹಾಕಿ ಕೊಡುವಂತದ್ದು. ಆವಾಗ ಎಲ್ಲ ಮೀನು ಮರಿಗಳು ಕೂಡ ಗಂಡು ಮೀನಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳುವಂತದ್ದು ಅವರ ಅಭಿಪ್ರಾಯ. ಆ ಫುಡ್ ಕೊಟ್ಟಾಗ ಏನಾಗ್ತದೆ, ಅವ್ರು ಕೇವಲ ಒಂದು 15 ದಿವಸ ಮಾತ್ರ ಅದಕ್ಕೆ ಫೀಡ್ ಮಾಡುವಂತದ್ದು, 15 ದಿವಸ ಆದ ನಂತರ ಆ ಮರಿಯನ್ನು ನಮಗೆ ಕೊಡ್ತಾರೆ. ಆ ಫುಡ್ ಮಾಡುವಂತದ್ದು ಕೆಲವೊಂದು ಮೀನುಗಳು ಫುಡ್ ಮಾಡಿರೋದು ಕಮ್ಮಿ ಇರಬಹುದು, ಇಲ್ಲ ಕೆಮಿಕಲ್ ಅಲ್ಲಿ ಏನಾದ್ರು ವ್ಯತ್ಯಾಸದಲ್ಲಿ 5-10% ಖಂಡಿತವಾಗಿ ಫೀಮೇಲ್ಗಳು ಇರ್ತವೆ. ಹಿಡಿದಾಗ ಕೂಡ ನಾವು ಬಿಟ್ಟಿರೋದು ಗಂಡು ಮೀನು ಆದರೂ ಕೂಡ ಹಿಡಿದಾಗ ಮರಿಗಳನ್ನ ನಾವು ಕಾಣ್ತೇವೆ. ಈ ಮರಿಗಳು ಹೇಗೆ ಬಂದಿದ್ವು ಅಂದ್ರೆ ಅದು 100% ಅಲ್ಲಿಂದಲೇ ಬಂದಿರೋದು. ಹಾಗಾಗಿ ಅಷ್ಟರ ಮಟ್ಟಿಗೆ ಬೆಂಗಳೂರಲ್ಲಿ ಕೂಡ ಮರಿಗಳನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ, ಬಟ್ ಈ ಟ್ರೀಟ್ಮೆಂಟ್ ಕ್ರಿಯೆಗಳು ಹೇಗೆ ಅಂತ ನನಗೆ ಗೊತ್ತಿಲ್ಲ. ನಾನು ಬೆಂಗಳೂರಿಂದ ತಿಲಾಪಿ ಮೀನನ್ನ ತರೋದಿಲ್ಲ, ಬೆಂಗಳೂರಿಂದ ನಾನು ರೋವು ಕಾಟ್ಲಾಗ್ಲ ನಾನು ತಂದಿದ್ದೇನೆ. ಕಾಮನ್ ಕಾರ್ಕ್ ಬದಲಿಗೆ ನಾನು ಅಮೂರನ್ನ ಬಿಡ್ತೇನೆ. ಕೊಡಗಿನಲ್ಲಿ ಎಷ್ಟು ಜನ ತಿಲಾಪಿಯನ್ನ ಸಾಕ್ತಿರಬಹುದು, ಎಷ್ಟು ಸಂಖ್ಯೆಯಲ್ಲಿ ಸಾಕ್ತಿರಬಹುದು ಅಂತ ಏನಾದರೂ ನಿಮ್ಮ ಗಮನಕ್ಕೆ ಬಂದಿದೆಯಾ? ಕೊಡಗಿನಲ್ಲಿ ಒಂದು 75% ಜನರ ಹತ್ರ ತಿಲಾಪಿ ಮೀನ್ ಇದೆ. ಸಾಕದೇ ಇರೋರು ಬಹಳ ವಿರಳ, ರೋವು ಕಾಟ್ಲನೆ ಬಿಡ್ತಾ ಇದಾರೆ. ಬಟ್ ಅವರಿಗೆ ಒಂದು ಗೊಂದಲ ಇದೆ, ನನಗೆ ರೋವು ಕಾಟ್ಲ ಜೊತೆಯಲ್ಲಿ ತಿಲಾಪಿ ಬಿಡಬಹುದಾ ಅಂತ ಹೇಳುವ ಗೊಂದಲ ಇರೋದರಿಂದ ಅವನು ಬಿಡ್ತಾ ಇಲ್ಲ ಹೊರತು ಸಾಕ್ಬೇಕು ಅಂತ ಹೇಳುವ ಮನಸ್ಸು ಎಲ್ಲ ರೈತರಲ್ಲೂ ಇದೆ. ಇನ್ನೊಂದೇನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಈ ತಿಲಾಪಿ ಮೀನನ್ನು ಸಾಕೋದಾದ್ರೆ ಸರ್ಕಾರದಿಂದ ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ತಗೊಳ್ಳಿ, ದಯವಿಟ್ಟು ಪರ್ಮಿಷನ್ ತಗೊಳ್ಳದೆ ನೀವು ಸಾಕ್ಬೇಡಿ. ಈ ಪರ್ಮಿಷನ್ ಕಲ್ಕತ್ತಾದಲ್ಲಿ ಇರಬಹುದು, ಬೇರೆ ಸ್ಟೇಟ್ ಅಲ್ಲಿ ಇಲ್ಲ. ಆದ್ರೆ ಕರ್ನಾಟಕದಲ್ಲಿ ಏನಿದೆ, ಈ ತಿಲಾಪಿ ಮೀನನ್ನು ಬಿಡೋದಾದ್ರೆ ಪರ್ಮಿಷನ್ ಬೇಕು ಅಂತಿದೆ. ಯಾಕೆ ಬೇಕು ಅಂದ್ರೆ, ಈ ತಿಲಾಪಿ ಮೀನಲ್ಲಿ ಹೆಣ್ಣು ಮೀನುಗಳು ಬರೋ ಕಾರಣ ಅದು ಮರಿ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಕೇವಲ 100-105 ಗ್ರಾಂ ಸೈಜ್ ಬರುವಾಗಲೇ ಮರಿ ಆಗ್ತದೆ. ಮರಿ ಜೊತೆಯಲ್ಲಿ ತಾಯಿ ಕೂಡ ಬೆಳ್ಕೊಳ್ತದೆ. ಈ ರೀತಿಯ ಒಂದು ಗುಣ ತಿಲಾಪಿ ಮೀನಲ್ಲಿದೆ. ಹಾಗಾಗಿ ಡಿಪಾರ್ಟ್ಮೆಂಟ್ ತ್ರೂ ಏನು ಅಂದ್ರೆ, ಕೊಡಗಿನಲ್ಲಿ ಸಾಮಾನ್ಯವಾಗಿ ಏನಾಗ್ತದೆ, ಮಳೆಗಾಲದಲ್ಲಿ ಹೆಚ್ಚಾಗಿ ಮಳೆ ಬರ್ತದೆ, ನೀರು ಕೆರೆಯಿಂದ ಓವರ್ಫ್ಲೋ ಆಗಿ ಹೋಗುವಂತದ್ದು ನಾವು ಸಾಮಾನ್ಯವಾಗಿ ಗಮನಿಸ್ತೇವೆ. ಕೆರೆ ಮೇಲ್ಭಾಗದಲ್ಲೇ ನೀರು ಹೋಗ್ತಾ ಇರ್ತದೆ. ಹಾಗಿದ್ದಾಗ ಏನಾಗುತ್ತೆ, ಈ ತಿಲಾಪಿ ಮೀನುಗಳು ಹೊಳೆಗೆ ಸೇರ್ತವೆ. ಹೊಳೆಯಲ್ಲಿರುವಂತಹ ಒಂದು ನ್ಯಾಚುರಲ್ ಆಗಿ ಇವಾಗ ಏನು ಮುಂಚೆ ನಾವು ಮೀನನ್ನ ನೋಡ್ತಾ ಇದ್ವಿ, ಆ ಮೀನನ್ನ ಇವು ತಿನ್ನೋದಿಲ್ಲ. ಬದಲಿಗೆ ಇದರ ಡಾಮಿನೇಷನ್ ಜಾಸ್ತಿ ಆಗ್ತದೆ. ಇದು ಬೆಳ್ಕೊಳ್ಳೋದು ತುಂಬಾ ಜಾಸ್ತಿ ಆಗದ ನಂತರ ಹೊಳೆಯಲ್ಲಿರುವಂತಹ ಮೀನುಗಳು ನಾಶ ಆಗ್ತದೆ ಹೇಳುವಂತದ್ದು ಸರ್ಕಾರದ ಒಂದು ವಿಷಯ. ಹಾಗಾಗಿ ನಾವು ಪರ್ಮಿಷನ್ ತಗೊಳ್ಳೋದು. ಪರ್ಮಿಷನ್ ತಗೊಳ್ಳೋದು ಏನು ಅಂದ್ರೆ, ನಾನು ಆ ರೀತಿ ಮಾಡೋದಿಲ್ಲ. ನೆಟ್ನ ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ, ಇನ್ಲೆಟ್ಗೂ ಔಟ್ಲೆಟ್ಗೂ ನೆಟ್ ವ್ಯವಸ್ಥೆ ಇದೆ. ಹೊಳೆಗೆ ಹೋಗುವಂತ ಸಂದರ್ಭ ನನ್ನ ಕೆರೆಯಲ್ಲಿ ಇರೋದಿಲ್ಲ. ಹಾಗೆ ಬಂದರೂ ಕೂಡ ನಾನು ಕೆರೆ ಪಕ್ಕದಲ್ಲೇ ಒಂದು ಚರಂಡಿಯನ್ನ ಮಾಡಿ ನಾನು ತೋಡಿನ ನೀರನ್ನ ತೋಡಿಗೆ ಹೋಗುವಾಗೆ ನಾನು ಮಾಡ್ತೇನೆ. ಇದೆಲ್ಲ ಮಾಡೋದು ಮಾತ್ರ ಅಲ್ಲ, ನಮಗೆ ಆ ರೀತಿಯ ವ್ಯವಸ್ಥೆಯನ್ನ ನಾವು ಮಾಡಿದ್ದನ್ನ ತೋರಿಸಿ ನಾವು ಪರ್ಮಿಷನ್ ತಗೋಬಹುದು. ಈಗ ನಾವು ಒಂದು ಮರ ಪಾಸ್ ಮಾಡಬೇಕು ಅಂದ್ರೆ ಬಹಳ ಕಷ್ಟಪಡ್ತೇವೆ. ಆತರ ಪರ್ಮಿಷನ್ಗೆ ಏನು ಕಷ್ಟ ಇಲ್ಲ. ಇದು ಇಮಿಡಿಯೇಟ್ ಆಗ್ತದೆ. ನಾವೊಂದು ಅರ್ಜಿ ಕೊಟ್ಟು 1,000-2,000 ರೂಪಾಯಿನ ನಾವು ಹಣ ಕಟ್ಟಬೇಕಾಗ್ತದೆ. ಆ ಹಣ ಕಟ್ಟಿದ್ರೆ ನಮಗೆ ಮಡಿಕೇರಿಯಲ್ಲೇ ನೀವು ಅರ್ಜಿ ಕೊಟ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಡೈರೆಕ್ಟರ್ಗಳೆಲ್ಲ ಬಂದು ಮೈಸೂರಿಂದ ಕೂಡ ಡೈರೆಕ್ಟರ್ಗಳು ಬರ್ತಾರೆ, ಬಂದು ನಮ್ಮ ಕೆರೆನೆಲ್ಲ ವೀಕ್ಷಣೆ ಮಾಡ್ತಾರೆ, ಮಾಡಿ ನೋಡಿ ಪರ್ಮಿಷನ್ ಕೊಡ್ತಾರೆ. ನಾನು ತಗೊಂಡಿದ್ದೇನೆ. ಹಾಗಾಗಿ ಪರ್ಮಿಷನ್ ಒಂದು ತಗೋಬಿಟ್ರೆ ನಮಗೂ ನಾಳೆಗೆ ಸಮಸ್ಯೆ ಇರೋದಿಲ್ಲ. ಹಾಗಾಗಿ ನಾಳೆಗೆ ಏನಾದರೂ ಸರ್ಕಾರದ ವತಿಯಿಂದ ತೊಂದರೆ ಆದರೂ ಕೂಡ ನಾವು ಯಾವುದಕ್ಕೂ ತೊಂದರೆಗೆ ಒಳಗಾಗದೆ ನಾವರೇ ಒಳ್ಳೇದು. ಪರವಾನಿಗೆ ಅಥವಾ ಪರ್ಮಿಷನ್ ತೆಗೆದುಕೊಳ್ಳದೇ ಸಾಕುವ ಸನ್ನಿವೇಶಗಳು ಸಂದರ್ಭಗಳು ಇದಾವ? ಪರ್ಮಿಷನ್ ತಗೊಳ್ಳದೆ ನಾವು ಸಾಕ್ಬೇಕು ಅಂದ್ರೆ ನಾವು ಬಯೋಫ್ಲಾಕ್ ಅಂತ ಮಾಡಬೇಕು, RAS ಅಂತ ಮಾಡಬೇಕು. ಇಲ್ಲ ಕೇಜ್ ಕಲ್ಚರ್ ಅಂತ ಮಾಡಬೇಕು. ಈ ರೀತಿ ಮಾಡೋದಾದ್ರೆ ನಮಗೆ ಪರ್ಮಿಷನ್ ಅಗತ್ಯ ಇಲ್ಲ, ಯಾಕಂದ್ರೆ ನಾವು ಅದೆಲ್ಲ ನಾವು ಮನೆ ಅಂಗಳದಲ್ಲಿ ಮಾಡ್ತೇವೆ, ನೀರು ಓವರ್ ಫ್ಲೋ ಆಗಿ ಹೋಗುವಂತದಿಲ್ಲ. ಕೆರೆಯಲ್ಲಿ ಸಾಕೋದಾದ್ರೆ ಮಾತ್ರ, ಇಲ್ಲ ನಾವು ಒಂದು JCBಯಲ್ಲಿ ಸಣ್ಣ ಗುಂಡಿ ಮಾಡಿ ಕೇವಲ ಒಂದು 1,000 ರೂಪಾಯಿಯಲ್ಲಿ ಕೂಡ ನಾವು ಮೀನನ್ನು ಸಾಕಲಿಕ್ಕೆ ಸಾಧ್ಯ ಇದೆ. ಇವತ್ತಿನ ದಿನ 1 ಗಂಟೆಯ JCBಯಲ್ಲಿ ಗುಂಡಿ ತೆಗೆದು ಅದಕ್ಕೆ ಒಂದು ಟಾರ್ಪಲ್ ಅನ್ನು ಹಾಕಿ ಅದರಲ್ಲಿ ನೀರನ್ನು ಬಿಟ್ಟು ಮನೆ ಅಂಗಳದಲ್ಲಿ ಕೂಡ ಮೀನನ್ನು ಮಾಡಬಹುದು. ಕೆಲವು ನಮ್ಮ ನೆಂಟರೇ ಇದ್ದಾರೆ ಭಾಗಮಂಡಲ ಕಡಿಕೆ ಆ ಸೈಡ್ ಎಲ್ಲ, ಅವರೆಲ್ಲ ಈ ರೀತಿ ನಾನೊಂದು ಸಲಹೆ ಮೇಲೆ ಅವರು ಮಾಡಿದ ನಂತರ ಇವತ್ತಿಗೂ ಅವರು ಫೋನ್ ಮಾಡಿ ಹೇಳ್ತಾರೆ, ನಿನ್ನಿಂದ ನಾನು ಮೀನನ್ನು ಯಾವಾಗಲೂ ವಾರ ವಾರ ಹಿಡಿತಾ ಇದ್ದೇನೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಿಮಗೆ ವಾರ ವಾರ ಹಿಡ್ಕೊಳ್ಳಿ ಕೂಡ ಸಾಧ್ಯ ಇದೆ. ಬರೀ ಒಂದು 20 ಅಡಿ ಆಗಲ್ಲ, ಒಂದು 60-80 ಅಡಿ ಉದ್ದ, ಅಷ್ಟು ಉದ್ದದ ಒಂದು ನೀವು ಒಂದು 3 ಅಡಿ ಆಳದ ಒಂದು ಗುಂಡಿಯನ್ನ ಮಾಡಿ, ಈ ಕಪ್ಪು ಟಾರ್ಪಲ್ಸ್ ಸಿಗುತ್ತೆ, ಸೊ ಆ ರೀತಿಯ ಟಾರ್ಪಲ್ ಮಾಡಿ ನೀರು ಇಂಗಬಾರದು. ಈ ಕರಿಕೆ ಸೈಡ್ ಅಲ್ಲೆಲ್ಲ ಬಹಳ ಅವರಿಗೆ ನೀರಿನ ಅಭಾವ ಇದೆ, ಯಾರಿಗಾದ್ರೂ ನೀರಿನ ಅಭಾವ ಇದ್ರೆ ಆ ರೀತಿಯ ಒಂದು ಟಾರ್ಪಲ್ ಅನ್ನ ಮಾಡಿ ಅದರಲ್ಲಿ ನೀರನ್ನು ಬಿಟ್ಟು ತಿಲಾಪಿ ಮೀನನ್ನು ಅದರಲ್ಲಿ ಬಿಟ್ಕೊಳ್ಳಿ. ನಿಮಗೆ ವಾರ ವಾರ ಏನಿಲ್ಲದ್ರೂ ಕೂಡ 2-2 ಕೆಜಿ ನಿಮ್ಮ ವಾರದ ಖರ್ಚಿಗೆ ಇರೋದಾದ್ರೂ ನೀವು ಹಿಡ್ಕೋಬಹುದು. ಸೊ ಅಂತದಕ್ಕೆ ಈ ತಿಲಾಪಿ ಮೀನು ಬೆಸ್ಟ್. ಒಂದ್ಸಲ ಬಿಟ್ರಿ ಅಂದ್ರೆ ಅದು ಹೆಣ್ಣು ಮರಿಗಳು ಅದ್ರಲ್ಲಿ ಇರ್ತದೆ, ಆಮೇಲೆ ಬ್ರೀಡ್ ಆಗ್ತಾ ಇರ್ತದೆ, ಅದ್ರ ಪಾಡಿಗೆ ಅದು ಮರಿ ಆಗ್ತಾ ಇರ್ತದೆ. ಸೊ ಇದಕ್ಕೆಲ್ಲ ನೀವು ಪರ್ಮಿಷನ್ ತಗೋಬೇಕು ಅಗತ್ಯ ನೆಸೆಸಿಟಿ ಇಲ್ಲ, ಯಾವಾಗ ಕೆರೆ ಹೊಳೆ ಭಾಗದಲ್ಲಿ ಇದೆಯೋ. ಸೊ ಹಾಗಾಗಿ ನೀವು ಬೇರೆ ಜಾಗದಲ್ಲಿ ನಿಮಗೆ ಮಾಡ್ಲಿಕ್ಕೆ ಖಂಡಿತವಾಗಿಯೂ ತೊಂದರೆ ಇಲ್ಲ. ರೋಹು, ಕಾಟ್ಲಾ ಮತ್ತು ಸಾಮಾನ್ಯ ಗಂಡೆ, ಹುಲ್ಗಂಡೆ, ಇವುಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಬೆಲೆ ಹೆಚ್ಚು ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ರೆ, ಅಥವಾ ಯಾವ ಬೆಲೆಯಲ್ಲಿ ಮಾರಾಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ? ಈಗ ರೋಹು, ಕಾಟ್ಲಾ, ಕಾಮನ್ ಕಾರ್ಪ್ ಎಲ್ಲ ನಮಗೆ ಮಿನಿಮಮ್ ಅಂದ್ರೂ ಕೂಡ ನನ್ನ ಒಂದು ಅನುಭವದಲ್ಲಿ 2 ಕೆಜಿ ಫೀಡ್ ಬೇಕು. 2 ಕೆಜಿ ಫೀಡ್ ಅಂದ್ರೆ 1 ಕೆಜಿಗೆ 50 ರೂಪಾಯಿ ಇದೆ, 2 ಕೆಜಿ ಫೀಡ್ ಅಂದ್ರೆ 100 ರೂಪಾಯಿ ಆಯ್ತು. 100 ರೂಪಾಯಿ ನಾವು ಫೀಡ್ ಕೊಟ್ರೆ 1 ಕೆಜಿ ಮೀನು ಬೆಳೆಸಬಹುದು. ಅದಕ್ಕೆ ನಾವು 250 ರೂಪಾಯಿ ವರೆಗೂ ನಾವು ಮಾರ್ತೇವೆ. ಆದ್ರೆ ಈ ತಿಲಾಪಿ ಮೀನನ್ನ 2-2.5 ಕೆಜಿ ರೋಹು ಕಾಟ್ಲಕ್ಕೆ ಬೇಕಾಗುತ್ತೆ. ತಿಲಾಪಿ ಮೀನಿಗೆ 1.5 ಕೆಜಿ ಸಾಕಾಗತ್ತೆ, 1.5 ದೊಡ್ಡ ಲೆಕ್ಕ 1.5. ಇನ್ನೊಂದು ಏನು ಅಂದ್ರೆ ರೇಟ್ ವೈಸ್ ತಗೊಂಡ್ರೆ ಇದೀಗ ನಾನು 200 ರೂಪಾಯಿಗೆ ಮಾರ್ತಾ ಇದ್ದೇನೆ, ರೋಹು ಕಾಟ್ಲಾದ್ರೆ 250ಕ್ಕೆ ಮಾರ್ತೇನೆ. ಈ 200 ರೂಪಾಯಿಗೆ ಮಾರೋದು ನಮಗೆ ಲಾಭ ಜಾಸ್ತಿ ಬರ್ತದೆ. ಇಮಿಡಿಯೇಟ್ ಅದರಲ್ಲಿ ಸಣ್ಣ ಮರಿಗಳು ಬ್ರೀಡ್ ಆಗೋದ್ರಿಂದ ಮರಿ ಕೂಡ ತುಂಬಾ ಆಗ್ತದೆ. ನಮಗೆ ಒಂದು ಸಲ ಬಿಟ್ಬಿಟ್ರೆ ಸಾಕು, ತಿರ್ಗ ಬಿಡುವ ನೆಸೆಸಿಟಿ ಇಲ್ಲ. ಹಾಗಾಗಿ ವರ್ಷದವರೆಗೂ ಕೂಡ ಆ ಮೀನನ್ನ ವರ್ಷ ಪೂರ್ತಿ ನಾವು ಹಿಡಿಲಿಕ್ಕೂ ಆಗ್ತದೆ. ಎಲ್ಲದರಿಂದ ರೋಹು ಕಾಟ್ಲಾ ಬೇಡ ಅಂತ ನಾನು ಹೇಳೋದಿಲ್ಲ, ಯಾಕಂದ್ರೆ ಜನ ಎಲ್ಲ ಮೀನನ್ನ ಕೂಡ ಲೈಕ್ ಮಾಡ್ತಾರೆ. ಕೇವಲ ತಿಲಾಪಿಯ ಒಂದು 10 ಸಲ ತಗೊಂಡವನು ಒಂದ್ಸಲ ರೋಹು ಕಾಟ್ಲಾ ಟೇಸ್ಟ್ ನೋಡೋಣ ಅಂತ ಹೇಳಿ ಬರ್ತಾನೆ. ಹಾಗಾಗಿ ಮಿಶ್ರ ಬೆಳೆ ಒಟ್ಟಿಗೆ ಎಲ್ಲನೂ ಇರಲಿ ಅಂತ ಹೇಳೋದು ನನ್ನ ಅಭಿಪ್ರಾಯ. ಎಲ್ಲ ಮೀನು ಬೆಳೆಗಾರರಲ್ಲಿ ನಂದೊಂದು ಮನವಿ ಹಾಗೂ ವಿನಂತಿ ಏನು ಅಂದ್ರೆ, ನಮ್ದೀಗೊಂದು ವೀರನಾಡು ರೈತ ಮೀನು ಉತ್ಪಾದಕರ ಸಂಸ್ಥೆ ಅಂತ ಹೇಳಿ FPO ಇದೆ. ಇದಕ್ಕೆ ಎಲ್ಲ ರೈತರು ಬನ್ನಿ ಸೇರಿ 26 ತಾರೀಕು ಬುಧವಾರ ದಿವಸ ಲಯನ್ಸ್ ಕ್ಲಬ್ ಸಿದ್ದಾಪುರದಲ್ಲಿ ನಮ್ದು ಮಹಾಸಭೆ ನಡೀತದೆ, 2ನೇ ವರ್ಷದ್ದು. ನಾನು ಕೂಡ ಒಬ್ಬ ನಿರ್ದೇಶಕನಾಗಿದ್ದೇನೆ. ಅಲ್ಲಿಗೆ ನೀವು ಮೆಂಬರ್ ಆಗದೇ ಇರೋರು ಕೂಡ ಬನ್ನಿ, ನಮ್ಮಲ್ಲಿ ಏನೇನು ಇದೆ ಅಂತ ಹೇಳೋದನ್ನ ತಿಳ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಮೆಂಬರ್ ಆಗದೇ ಇರೋರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮೆಂಬರ್ ಆಗಿ ನಾಳೆಗೆ ಅದರಿಂದ ನಿಮಗೆ ಫೀಡ್ ಸಿಗತ್ತೆ, ಮೀನು ಮರಿ ಸಿಗತ್ತೆ, ಡಿಪಾರ್ಟ್ಮೆಂಟ್ ಏನೇನು ಸ್ಕೀಮ್ ಕೊಡ್ತದೋ ಅದೆಲ್ಲ ಸ್ಕೀಮ್ಗಳು ಕೂಡ ಇನ್ನು ವೀರನಾಡು ರೈತ ಉತ್ಪಾದಕರ ಸಂಸ್ಥೆಯಿಂದ ಬರ್ತದೆ. ಹಾಗಾಗಿ ಎಲ್ಲರೂ ಅಲ್ಲಿಗೆ ಬನ್ನಿ ಅಂತ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ತಿಲಾಪಿಯ ಮೀನಿನ ಸಾಕಾಣಿಕೆ ಮತ್ತು ಇಲ್ಲಿರುವ ಇತಿಮಿತಿಗಳ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ಹಾಗೆ ಬೀದರ್ಗೆ ಇತ್ತೀಚೆಗೆ ಹೋಗಿ ಅಲ್ಲಿ ತಮ್ಮ ಸಲಹೆಗಳನ್ನ ಮಂಡಿಸಿಕೊಂಡು ಬಂದ್ರಿ. ಈ ಸಂದರ್ಭದಲ್ಲಿ ತಮಗೆ ಧನ್ಯವಾದಗಳನ್ನ ತಿಳಿಸಿದ್ವಿ. ಆಸಕ್ತರು ನಿಮ್ಮ ಜೊತೆಗೆ ಮಾತಾಡಬಹುದಲ್ವಾ? ನಿಮ್ಮ ಸಂಖ್ಯೆಯನ್ನು ಕೊಡಬಹುದಾ? ಧಾರಾಳಿ ಕೊಡಬಹುದು ಸರ್. ನೀವೇ ಹೇಳಿಬಿಡಿ ನಿಮ್ಮ ಸಂಖ್ಯೆಯನ್ನ. 9448174 9448174 ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ತೇಜಸ್ ಅವರೇ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕಾರ್ಯಕ್ರಮ ನಾಡು ನಾಡಿ ಬಿತ್ತರವಾಯಿತು. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ವಿಜಯ್ ಅಂಗಡಿ. ಇದು ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಮಡಿಕೇರಿ ತಾಲೂಕು ಶಿಶು ಅಭಿವೃದ್ಧಿ ಯೋಜನೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಕಡೆಯಿಂದ ಗಾಂಧಿ ಜಯಂತಿನ ಬಗೆಯಲ್ಲಿ ಇಂದು ಸಂಪಾಜೆನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಚಿತ್ರಕಲಾ ಪೈಪೋಟಿ ನಡೆದು, ಈ ಸಂದರ್ಭ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯೆ ರಮಾದೇವಿನವು, ಚಿತ್ರಕಲೆ, ಭಾಷಣ, ಪ್ರಬಂಧಗಳಂತ ಪೈಪೋಟಿ ಏರ್ಪಾಡು ಮಾಡಿದ್ರಿಂದ ಮಕ್ಕಳ ಪ್ರತಿಭೆನ ಹೊರಗೆ ತಾಕು, ಶಾಲೆಯಲ್ಲಿ ಗುರುಗ ದೇವರ ಸಮ, ಹಂಗೆ ಮನೆಯಲ್ಲಿ ಮಕ್ಕಳಿಗೆ ಅಪ್ಪ ಅವ್ವ ದೇವರ ಸಮ ಅಂತ ಹೇಳ್ದು, ಪೈಪೋಟಿಲಿ ಗೆದ್ದ ಮಕ್ಕಳಿಗೆ ಇನಾಮ, ಹಂಗೆ ಭಾಗವಹಿಸಿದ ಎಲ್ಲಾ ಮಕ್ಕಳಿಗೆ ಹೊಗಳಿಕೆ ಪತ್ರನ ಕೊಟ್ಟು, ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕ ಸೋಮಣ್ಣ, ಎಸ್ಟಿಎಂಸಿ ಅಧ್ಯಕ್ಷ ಜೀವನ್ ಸೇರಿದಂಗೆ ಗಣ್ಯರು ಹಾಜರಿದ್ದು, ಜಲಸಂಪನ್ಮೂಲ ಇಲಾಖೆ, ಕಾವೇರಿ ನೀರಾವರಿ ನಿಗಮ ಇವರ ಕಡೆಯಿಂದ ಹಮ್ಮಿಕೊಂಡಿರುವ ಕಾವೇರಿ ನದಿ ಉತ್ಸವಕ್ಕೆ ತಲಕಾವೇರಿಲಿ ಇಂದು ಚಾಲನೆ ಸಿಕ್ಕಿತು. ತಲಕಾವೇರಿ ಕ್ಷೇತ್ರದ ಗಣಪತಿ ಈಶ್ವರ ದೇವಸ್ಥಾನ ಬ್ರಹ್ಮಕುಂಡಿಕೆನ ಹತ್ರ ಸಾಧು ಸಂತರು ಜನಪ್ರತಿನಿಧಿಗ ಪೂಜೆ ಮಾಡಿದ ಮೇಲೆ ಕಾವೇರಿ ನದಿನ ರಕ್ಷಣೆ ಮಾಡುವುದರ ಬಗೆಯಲ್ಲಿ ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಿ ಕಾವೇರಿ ನದಿ ಸಂರಕ್ಷಣೆನ ಬಗೆಯಲ್ಲಿ ಕರಪತ್ರನ ಗಣ್ಯರು ಬಿಡುಗಡೆ ಮಾಡಿದು. ಈ ಸಂದರ್ಭ ಶಾಸಕ ಎಂಪಿ ಅಪ್ಪಚ್ಚು ರಂಜನ್, ಕರ್ನಾಟಕ ಜೀವ ವೈವಿಧ್ಯ ಮಂಡಳಿನ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮಿ ಸೇರಿದಂಗೆ ಗಣ್ಯರು ಹಾಜರಿದ್ದು. ದೇಶದಲ್ಲಿ ಶಾಂತಿ ಕಾನೂನು ಕಾಪಾಡುವ ಸಂದರ್ಭದಲ್ಲಿ ಬಲಿಯಾದ ಪೊಲೀಸ್ ಹುತಾತ್ಮರಿಗೆ ಮಡಿಕೇರಿನ ಜಿಲ್ಲಾ ಪೊಲೀಸ್ ಪೆರೇಡ್ ಗ್ರೌಂಡ್ಲಿ ನಡೆದ ಪೊಲೀಸ್ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾವಪೂರ್ಣ ಶ್ರದ್ದಾಂಜಲಿ ಅರ್ಪಿಸಿದೆ. ಈ ಸಂದರ್ಭ ಪ್ರಧಾನ ಮತ್ತು ಜಿಲ್ಲಾ ಸೆಷನ್ ನ್ಯಾಯಾಧೀಶರಾದ ಎಂ ಬೃಂಗೇಶ್ ಸೇರಿದಂಗೆ ಗಣ್ಯರು ಹುತಾತ್ಮ ಪೊಲೀಸ್ ಸ್ಮಾರಕಕ್ಕೆ ಹೂಗುಚ್ಛ ಇಟ್ಟು ಗೌರವ ನಮನ ಸಲ್ಲಿಸಿದೋ. ಹಂಗೆ ಜಿಲ್ಲಾ ಸಶಸ್ತ್ರ ಪಡೆನ ಚೆನ್ನನಾಯಕ ಅವರ ಮುಂದಾಳ್ತನಲ್ಲಿ ಜಿಲ್ಲಾ ಸಶಸ್ತ್ರ ಪೊಲೀಸ್ ಪಡೆಯಿಂದ 3 ಸುತ್ತಿನ ಕುಶಾಲ ತೋಪು ಹಾರಿಸಿ ಗೌರವ ತೋರಿಸಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇರಿದಂಗೆ ಬ್ಯಾರೆ ಬ್ಯಾರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ 7ನೇ ಅಂತಾರಾಷ್ಟೀಯ ಆಯುರ್ವೇದ ದಿನಾಚರಣೆ, ಪ್ರತಿದಿನ ಪ್ರತಿ ಮನೆಯಲ್ಲೂ ಆಯುರ್ವೇದ ತೇಳುವ ಘೋಷವಾಕ್ಯದಡಿಲಿ ನಾಳ್ದು 23ನೇ ತಾರೀಕು ಹೊತ್ತಾರೆ 9 ಗಂಟೆಗೆ ಮಡಿಕೇರಿನ ಗೌಡ ಸಮಾಜದಲ್ಲಿ ನಡೆದದೆ. ಆಯುರ್ವೇದದ ಆದಿದೇವರಾದ ಶ್ರೀ ಧನ್ವಂತರಿನ ಹುಟ್ಟುಹಬ್ಬದ ದಿನನ ರಾಷ್ಟೀಯ ಆಯುರ್ವೇದ ದಿನ ಆಗಿ ಆಚರಣೆ ಮಾಡುತ್ತಿದ್ದು, ಕಾರ್ಯಕ್ರಮದ ಬಗೆಯಲ್ಲಿ ದೊಡ್ಡ ಮಟ್ಟದ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರ ಏರ್ಪಾಡಾಗಿದ್ದು, ಕೊಡಗು ಜಿಲ್ಲೆನ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ನವು ಸೇರಿದಂಗೆ ಜಿಲ್ಲೆನ ಅಧಿಕಾರಿಗ ಗಣ್ಯರು ಹಾಜರಿದ್ದವೆ. ತೆಕ್ಕಡ ಭವಾನಿ ನಂಜುಂಡನವು ಬಯಾಥ್ಲಾನ್ ಸ್ಕೀಯಿಂಗ್ನ ಭಾರತದ ಜೂನಿಯರ್ ಟೀಮ್ನ ಕೋಚ್ ಆಗಿ ಆಯ್ಕೆ ಆಗಿದ್ದು, ಇವು ಭಾರತದ ಸುರುನ ಮಹಿಳಾ ಕೋಚ್ ಆಗಳು. ಇದೇ 23ನೇ ತಾರೀಕು ಇವು ಜರ್ಮನಿಗೆ ಹೋಗ್ತಿದ್ದು. ಇವು ಪೇರೂರು ಗ್ರಾಮದ ತೆಕ್ಕಡ ನಂಜುಂಡ ಶಂಭು, ಪಾರ್ವತಿ ದಿವ್ಯಾ ದಂಪತಿಗಳ ಮಗಳು. ನಿರ್ದೇಶನಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಕಡೆಯಿಂದ 2ನೇ ದರ್ಜೆ ಸಹಾಯಕರ ಮತ್ತು ಸಿ ಗುಂಪಿನ ಚಾಕ್ರಿ ಸೇರಿದಂಗೆ 13 ಹುದ್ದೆಗಳಿಗೆ ಅರ್ಹ ಮಾಜಿ ಸೈನಿಕರಿಂದ ಅರ್ಜಿ ಕರೆದಿದ್ದು, ಬರುವ ನವೆಂಬರ್ 7ನೇ ತಾರೀಕಿನೊಳಗೆ ಭರ್ತಿ ಮಾಡಿದ 2 ಜೊತೆ ಅರ್ಜಿಗಳನ್ನ ಇಲಾಖೆ ನೇಮಕಾತಿ ಸಮಿತಿ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಬೆಂಗಳೂರು ಇಲ್ಲಿಗೆ ಒಪ್ಪಿಸೋಕು ಅಂತ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸೋಳು. ಕೊಡಗು ಜಿಲ್ಲೆನ ವಾಲ್ಮೀಕಿ ಆಶ್ರಮ ಶಾಲೆನ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕಲಿಸಿಗಾಗಿ ಗೌರವ ಹಣದ ಆಧಾರದಲ್ಲಿ 9 ಅತಿಥಿ ಶಿಕ್ಷಕಿ ನೇಮಕಾತಿಗೆ ಅರ್ಜಿ ಕರೆದಿದ್ದು, ಅರ್ಜಿ ಒಪ್ಪಿಸಿಕೆ ನವೆಂಬರ್ 15 ಕಡೆ ದಿನ ಔಟು. ಅಭ್ಯರ್ಥಿಗ ಡಿಎಡ್ ಅಥವಾ ಬಿಎಡ್ಲಿ ಐಚ್ಛಿಕ ವಿಷಯ ಆಗಿ ಇಂಗ್ಲಿಷ್ ಭಾಷೆ ಪೂರ್ತಿ ಮಾಡಿರೋಕ್ಕೂ ಭರ್ತಿ ಮಾಡಿದ ಅರ್ಜಿನ ಯೋಜನಾ ಸಮನ್ವಯ ಅಧಿಕಾರಿಗಳು ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ ಕೊಡಗು ಜಿಲ್ಲೆ ಮಡಿಕೇರಿ ಅವರ ಕಚೇರಿಗೆ ತಲುಪಿಸೋಕು ಅಂತ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆನ ಸಮನ್ವಯ ಅಧಿಕಾರಿಗ ತಿಳಿಸಿಳು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೂರ್ನಾಡು, ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಮರಗೋಡು ಇವರ ಕಡೆಯಿಂದ ಮರಗೋಡು ಗ್ರಾಮದ ಜನತಾ ಕಾಲೋನಿನ ಅಂಗನವಾಡಿಲಿ ಎನ್ಸಿಡಿ ಶಿಬಿರ ನಡೆತು. 30 ವರ್ಷ ಮೇಲ್ಪಟ್ಟ ಗ್ರಾಮಸ್ಥರು ಶಿಬಿರಕ್ಕೆ ಬಂದು ತಪಾಸಣೆ ಮಾಡಿಸಿಕೊಂಡು ಇದರ ಪ್ರಯೋಜನ ಪಡ್ಕೊಂಡು ಇದೇ ತಿಂಗಳ 25ನೇ ತಾರೀಕಿಗೆ ಖಂಡಗ್ರಾಸ ಸೂರ್ಯಗ್ರಹಣ ಇರುವುದರಿಂದ ಭಾಗಮಂಡಲ ಭಗಂಡೇಶ್ವರ ದೇವಸ್ಥಾನದಲ್ಲಿ ಅಂದು ಹೊತ್ತಾರೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಮುಟ್ಟ, ಹಂಗೆ ಮಡಿಕೇರಿನ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಹೊತ್ತಾರೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಮುಟ್ಟ ಪೂಜೆ ಕಾರ್ಯ ನಡೆದಿದೆ. ಮತ್ತೆ ಗ್ರಹಣ ಮುಗ್ದ ಮೇಲೆ ರಾತ್ರಿ 7 ಗಂಟೆಗೆ ಭಗಂಡೇಶ್ವರ ದೇವಸ್ಥಾನದಲ್ಲಿ ಪೂಜೆ ನಡೆದಿದೆ. ಓಂಕಾರೇಶ್ವರ ದೇವಸ್ಥಾನದಲ್ಲಿ ಮಾರನೇ ದಿನಾಂದ ಪೂಜೆ ಅಂತ ಗೊತ್ತಾವುಟು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಶಿರಂಗಳ್ಳಿ ಗ್ರಾಮ ಉಡುವೇರ ಒಕ್ಕತ್ರ ಗುರುಕಾರಣಂಗ್ ಕೊಡ್ಪ ಕಾರ್ಯ ಇದೇ ಇರೋತ್ ಮೂಂದಾಂಗ್ ನಾರಾಜ ಪೊಲಾಕ 11 ಗಂಟೆಕ್ ಒಕ್ಕಡ ಕೈ ಮಡತ್ ನಡ್ಪ ಒಕ್ಕಕಾರ ತಾಮನೆ ಪೊಮ್ಮಕ ಬಿಂದು ಚಂಗಾದಿ ಎಲ್ಲ ಬಂತು ಗುರುಕಾರಣಂಡ ಆಶ್ವಾದ ಪಡೆದ ಉಣ್ಣೊಂದು ಉಡುವೇರ ಒಕ್ಕಕಾರ ಕಟ್ಟಂಡಿತ್. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ಶೀಟ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಸ್ವಿಸ್ ಗೋಲ್ಡ್ ನಲ್ಲಿ ಮದುವೆ ಚಿನ್ನಾಭರಣ ಮೇಕಿಂಗ್ ಚಾರ್ಜ್ ಇದೀಗ 2.9% ನಿಂದ ಪ್ರಾರಂಭ. ಹಲವು ಆಫರ್ ಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಬಲ್ಲತ್ನಾಡ್ ಪಿಂಚಣಿದಾರರ ಮತ್ತು ಸರ್ಕಾರಿ ನೌಕರರ ಸಂಘ ಬಲ್ಲಮಾವಟಿ, ಇದರ ವಾರ್ಷಿಕ ಮಹಾಸಭೆ ನಾಳೆ ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಅಪ್ಪಚಟ್ಟೋಳಂಡ ಎಂ ಈರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಕಟ್ಟಡದಲ್ಲಿ ನಡೆಯಲಿದೆ. ಸಂಘದ ಸದಸ್ಯರೆಲ್ಲ ಆಗಮಿಸಿ ಸಹಕರಿಸುವಂತೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ. ಇರಿಟಿಯಲ್ಲಿ 29th ಶುಭಾರಂಭಗೊಳ್ಳುತ್ತಿರುವ ದಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಉದ್ಘಾಟನಾ ಆಫರ್ಗಳು. ಮದುವೆ ಚಿನ್ನಾಭರಣ ಖರೀದಿಗೆ ಅತಿ ಕಡಿಮೆ ಮೇಕಿಂಗ್ ಚಾರ್ಜ್, ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡಿ 100% ವ್ಯಾಲ್ಯೂನೊಂದಿಗೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ಡಿಸ್ಕೌಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ, ಅತ್ಯಮೂಲ್ಯ ಡೈಮಂಡ್ ಆಭರಣಗಳ ಮೇಲೆ 20% ಡಿಸ್ಕೌಂಟ್. ದಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಇರಿಟಿ. ಚೆಂಬೆ ಬೆಳ್ಳೂರು ಗ್ರಾಮ ಸೋಮಯಂಡ ಒಕ್ಕಡ ಗುರುಕಾರಣಂಗ್ ಮೀದಿ ಬೆಪ್ಪ ಕಾರ್ಯ ಒಕ್ಕ ಬಲ್ಯ ಮನೆಯಲ್ಲಿ ಇದೇ ಇರೋತ್ ಮೂಂದಾಂಗ್ ನಾರಾಚೆ ನಡ್ಪ ತಾಮನೆ ಮೌಳಿಯ ಒಕ್ಕಕಾರ ಸಂಸಾರಡೆ ಬರಡುಂದು ಕಟ್ಟಣಿತ್ ಸೋಮಯಂಡ ಒಕ್ಕ ಪಟ್ಟೆದಾರ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. October 12 ಮರಣಪಟ್ಟ ಪೆಗ್ಗಳ ಗ್ರಾಮ ಅಚ್ಚಪ್ಪಂಡ ಪೆಮ್ಮಯ್ಯ ಚುಬ್ರು ಐಂಡ ಮಾದ ಕಾರ್ಬಾರ್ ನಾಳೆ ಚೆನ್ನಿಯಾಚೆ ಪೆಗ್ಗಳ ಗ್ರಾಮತ್ತುಳ್ಳ ಐಂಡ ಸ್ವಂತ ಮನೆಯಲ್ಲಿ ನಡ್ಪ ಒಕ್ಕಕಾರ ಊರ್ಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನ ದರ್ಜಿತು ಬರುನುಂದು ಐಂಡ ಪೊಣ್ಣು ಸುಂದರಿ ಮಕ್ಕಳನ್ನ ಪ್ರದೀನ್ ಪ್ರಸನ್ನ ಪಿಂಜ ಒಕ್ಕಕಾರ ಕಟ್ಟಂಡಿತು. ಪ್ರತಿ ವರ್ಷದಂತೆ ಮಡಿಕೇರಿ ನಾರ್ತ್ ಕೂರ್ಟ್ ಕ್ಲಬ್ ನಲ್ಲಿ ಫೆಸ್ಟಿವಲ್ ಸೀಸನ್ ಶಾಪಿಂಗ್ ಮೇಳ ಇದೇ October 23 ಬೆಳಿಗ್ಗೆ 10:00 to 6:00 PM. ಉಚಿತ ಪ್ರವೇಶ, ಫುಡ್, ಕ್ಲಾತಿಂಗ್, ಕ್ರಾಫ್ಟ್, ಎಂಟರ್ಟೈನ್ಮೆಂಟ್. ಬನ್ನಿ ಇದೇ October 23 ಭಾನುವಾರ ಮಡಿಕೇರಿಯ ನಾರ್ತ್ ಕೂರ್ಟ್ ಕ್ಲಬ್ ನಲ್ಲಿ ನಡೆಯಲಿರುವ ಶಾಪಿಂಗ್ ಮೇಳಕ್ಕೆ. ರೀ ರೀ ರೀ, ಬನ್ನಿ ಇಲ್ಲಿ, ಪೀಟರ್ ಇಂಗ್ಲೆಂಡ್ ನ ಆಫರ್ ಬಗ್ಗೆ ಕೇಳಿದ್ರ? ಅಯ್ಯೋ, ಪೀಟರ್ ಇಂಗ್ಲೆಂಡ್ ಶೋರೂಮ್ ಬಗ್ಗೆ ಕೇಳೋದೇನಿದೆ ಹೇಳು. ಒಳ್ಳೆ ಕ್ವಾಲಿಟಿ ಮತ್ತೆ ಅತ್ಯುತ್ತಮ ಡಿಸೈನ್ಸ್ ನ ಬ್ಲೇಜರ್ ಸೂಟ್ಸ್ ಗೆ ಹೆಸರುವಾಸಿ ಅಲ್ವಾ? ಹಾ ಹೌದು, ಈಗ ದಸರಾ ಮತ್ತೆ ಕಾವೇರಿ ಸಂಕ್ರಮಣ ಪ್ರಯುಕ್ತ ಪೀಟರ್ ಇಂಗ್ಲೆಂಡ್ ನಲ್ಲಿ 4,999 ರೂಪಾಯಿ ಶಾಪಿಂಗ್ ಗೆ 1,000 ರೂಪಾಯಿ ಫ್ರೀ ಶಾಪಿಂಗ್, 8,000 ರೂಪಾಯಿ ಶಾಪಿಂಗ್ ಗೆ 2,000 ರೂಪಾಯಿ ಫ್ರೀ ಶಾಪಿಂಗ್ ಇದೀರಿ. ಪೀಟರ್ ಇಂಗ್ಲೆಂಡ್ ಶೋರೂಮ್, ವಿರಾಜಪೇಟೆ. ಪೃಥ್ವಿ ಮಹಾಪರ್ವ, ಜೋಡಿ ಹಬ್ಬ, ಜೋಡಿ ಕೊಡುಗೆಗಳು. ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಪಾರಸ್ ಪೃಥ್ವಿ ಜುವೆಲ್ಸ್ ನಲ್ಲಿ ಪ್ರತಿ 10 ಗ್ರಾಂ ಚಿನ್ನಾಭರಣಗಳ ಮೇಲೆ 2,222 ರೂಪಾಯಿಗಳ ರಿಯಾಯಿತಿ. ವಜ್ರದ ಮೌಲ್ಯದ ಮೇಲೆ %22.22 ನೇರ ರಿಯಾಯಿತಿ. ಬೆಳ್ಳಿ ಪ್ರತಿ ಕೆಜಿಯ ಮೇಲೆ 4,444 ರೂಪಾಯಿಗಳ ರಿಯಾಯಿತಿ. ಪ್ರತಿ ಖರೀದಿಯಲ್ಲೂ ಗೆಲ್ಲಿರಿ ಆಕರ್ಷಕ ಬಹುಮಾನಗಳನ್ನು. ಪಾರಸ್ ಪೃಥ್ವಿ ಜುವೆಲ್ಸ್, ಬಿಎಂ ರೋಡ್, ಕುಶಾಲನಗರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಭಾರತ್ ಎಲೆಕ್ಟ್ರಾನಿಕ್ಸ್. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ಜಲಸಂಪನ್ಮೂಲ ಇಲಾಖೆ ಪಿಂಜ ಕಾವೇರಿ ನಿಗಮತ್ರಾದನೆಲ್ ತಲಕಾವೇರಿ ಬ್ರಹ್ಮ ಕುಂಡಿಕೇಲ್ ಅವ್ವ ಕಾವೇರಿಕ್ ಪೂಜೆ ಮಾಡಿತು. ಕಾವೇರಿ ಪೊಳೆ ನಮ್ಮಕ್ಕೆ ಇಂದು ಅಖಿಲ ಭಾರತ ಸನ್ಯಾಸಿ ಸಂಘತ್ರ ಸಂಸ್ಥಾಪಕ ರಮಾನಂದ ಸ್ವಾಮೀಜಿ ಕೂಡ ನನಗೆ ಮುಖ್ಯ ಪಟ್ಟೆಯಂಗ ಚಾಲನೆ ಕೊಡ್ತದೆ. ಅಲ್ಲಿಂಜ ತಕ್ಪರಂದ ಶಾಸಕ ಕೆಜಿ ಬೋಪಯ್ಯ ಅವ್ವ ಕಾವೇರಿ ತಲಕಾವೇರಿ ಪುಟ್ಟಿತ್ ಕರ್ನಾಟಕ ತಮಿಳುನಾಡು ಪಾಂಡಿಚೇರಿ ಮೂಲಕ ಸುಮಾರು 800 ಕಿಲೋಮೀಟರ್ಕ್ಕೂ ಏರ ಜಾಗಕ್ಕೆ ಪರಿವ. ಕಾವೇರಿ ಪಾವಿತ್ರ್ಯತೆಯನ್ನು ಕಾಪಾಡೋಕೆ ಜನರಲ್ಲಿ ಅರಿವಿಕೆ ಕೊಡ್ತನುಂಡು. ಉತ್ತರತ್ ಗಂಗೆ, ದಕ್ಷಿಣತ್ ಕಾವೇರಿ ಪೊಳೆಕ್ ಏರ ಮಹತ್ವ ಉಂಡು. ನಾಪೋಕ್ಲು ನೆಲ್ಲಿಯುದಿಕೇರಿ ಸಿದ್ದಾಪುರತ್ರ ಪೊಳೆಕರೆಯಲ್ಲುಳ್ಳ ಗ್ರಾಮಸ್ಥಂಗ ಮನಾರಕ್ಕೆ ಏರ ಒತ್ತು ಕೊಡ್ಕೊಂಡು ಉಂದಣ್ಣುಚಿ. ಶಾಸಕ ಮಂಡೇಪಂಡ ಅಪ್ಪಚುರಂಜನ್ ತಕ್ ಬಂದಿತ್ ಕಾವೇರಿ ಪೊಳೆಕರೆನ ಮನಾರತ್ ಬೆಪ್ಪಕ್ಕೆ ಎಲ್ಲರೂ ಕೈಕೂಟ್ಟು ಕಾವೇರಿ ಮಹತ್ವತ್ನ ಎಲ್ಲರೂ ಅರಿಂಜೋಂಡು ಉಂದಣ್ಣುಚಿ. ಕಾರ್ಯಕ್ರಮತ್ ಶಾಸಕಂಗ ಕೂಡನಿಕೆ ಮುಖ್ಯ ಪಟ್ಟೆಯಂಗ ಹಾಜರಿಂಜತ್. ದೇಶದ ಶಾಂತಿ ಕಾನೂನು ಸುವ್ಯವಸ್ಥೆ ಕಾಪಾಡೋ ಪಿಂಜ ಆಸ್ತಿನ ರಕ್ಷಣೆ ಮಾಡೋ ಸಂದರ್ಭದ ಪ್ರಾಣ ಕಳೆದಂಡ ಪೊಲೀಸ್ ಹುತಾತ್ಮಂಗಕ್ಕೆ ಮಡಿಕೇರಿ ಜಿಲ್ಲಾ ಪೊಲೀಸ್ ಕವಾಯತ್ ಪರಂಬಲ್ ಇಂದು ಪೊಲೀಸ್ ಹುತಾತ್ಮಂಗಡ ದಿನಾಚರಣೆ ಕಾರ್ಯಕ್ರಮದ ಶ್ರದ್ಧಾಂಜಲಿ ಒಪ್ಪುಚಿಟ್ಟತ್. ಅಲ್ಲಿಂಜ ತಕ್ಪಂದ ಪ್ರಧಾನ ಜಿಲ್ಲಾ ಪಿಂಜ ಸೆಷನ್ಸ್ ನ್ಯಾಯಾಧೀಶಗಳಾದ ಎಂ ಬೃಂಗೇಶ್ ಕೊಡಗರ ಜನ ದೇಶ ಸೇವೆಯಲ್ಲಿ ಮುಂಬಲುಂಡು ಜಿಲ್ಲೆರ ಜನ ಸಾಧನೆ ದೇಶಪ್ರೇಮ ದೇಶಭಕ್ತಿ ಅಭಿಯಾನ ಚೆರ್ಪತುಂಜೆ ಬಂದಿತು. ಇದಂಗ ಇತಿಹಾಸವೇ ಶಾಕ್ತಿ. ದೇಶತ್ರ ಹದ್ದಲು ಪಟ್ಟಳಕಾರ ಇರ್ಲು ಪೋಲುಂದಣ್ಣತೆ ಎಲ್ಲರೂ ಕಾರ್ಯನಿಸುವನ್ನಕ್ಕೆ ದೇಶತ್ರ ಒಳಲು ಪೊಲೀಸ್ ಇಲಾಖೆ ಜನರ ರಕ್ಷಣೆಗೆ 24 ಗಂಟೆಯೂ ನೈಪಾನಣುಚಿ. ಸ್ವಾಮಿ ವಿವೇಕಾನಂದ